ಬಹಳ ವಿರಳ ಅಂತ ಹೇಳಿ ಹೇಳಬಹುದು. ಇಂಥ ಒಂದು ಸಂದರ್ಭದೊಳಗ ನೀವು ನಿಮ್ಮ ಜಮೀನಿನೊಳಗ ಈ ಇಂಥ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಔಷಧೀಯ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಯಾವ ರೀತಿ ಇದನ್ನ ನಿಮಗ ಬೆಳಿಬೇಕು ಅಂತ ಅನಿಸ್ತು, ಯಾರು ಹೇಳಿದ್ರೆ ನಿಮ್ಗೆ ಬೆಳೆಯೋದಕ್ಕೆ, ಮತ್ತೆ ಇದರಿಂದ ನಮಗೆ ಒಳ್ಳೆ ಆದಾಯ ಬರಬಹುದು, ಒಳ್ಳೆ ಇಳುವರಿ ಬರಬಹುದು, ಮತ್ತೆ ಇದನ್ನ ನಿರಂತರವಾಗಿ ನಾವು ನಡೆಸಿಕೊಂಡು ಹೋಗಬಹುದು ಅನ್ನುವಂತಹ ಒಂದು ವಿಚಾರ ನಿಮಗ ಯಾರು ಹೇಳಿದ್ರು, ಯಾವ ರೀತಿ ಪ್ರೇರಣೆ ತಗೊಳ್ರಿ ನೀವು? ಸರ್, ಮೊದಲು ನಾವು ಆಹಾರ ಧಾನ್ಯಗಳನ್ನೇ ಈ ಸಾವಯವ ಕೃಷಿ ರೂಪದಲ್ಲಿನೇ ಬೆಳೀತಾ ಇದ್ದೀವಿ. ಆದರೆ ಆ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಆಹಾರ ಧಾನ್ಯಗಳಿಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಬೆಲೆ ಸಿಕ್ಕರೆ ಮಾತ್ರ ಆ ರೈತ ಆರ್ಥಿಕವಾಗಿ ಸಶಕ್ತ ಆಗ್ಬೋದು. ಆದರೆ ಒಳ್ಳೆ ಮಾರುಕಟ್ಟೆದ ವ್ಯವಸ್ಥೆ ಇಲ್ಲದಗೋಸ್ಕರ ನಾವು ಇವಾಗ ಇದು ಮೆಡಿಸಿನ್ ಪ್ಲಾಂಟ್ ಬೆಳೆದು ಅದರದೇ ಆದಂಥ ಒಂದು ಕಂಪ್ನಿ ಜೊತೆ ಟೈಪ್ ಮಾಡಿಕೊಂಡು ಕೊಡಬೇಕು, ಇದರಲ್ಲಿ ಒಳ್ಳೆ ಆದಾಯ ಬರಬಹುದು ಅಂತ ನಿರೀಕ್ಷೆ ಇಟ್ಟುಕೊಂಡು ಈ ಮೆಡಿಸಿನ್ ಪ್ಲಾಂಟ್ ಬೆಳೀತಾ ಇದೆ ಸರ್. ಅಡ್ಡಿಲ್ಲ, ಈ ವಿಚಾರವನ್ನು ತಮ್ಮ ತಲೆಗೆ ತುಂಬಿದವರು ಯಾರು ಅಂತ? ನಾವು ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿಬಿಟ್ಟು ಕೆಲವು ರೈತರು ಬೆಳೀತಾ ಇದ್ದಾರೆ ಸರ್. ಬೆಳೆದಿದ್ದು ನೋಡಿಬಿಟ್ಟು ಸುಮಾರಾಗಿ 2-3 ಸಲ ಅವ್ರ ತೋಟಕ್ಕೆ ಹೋಗಿ ನೋಡಿಕೊಂಡು ಬಂದು ಅವ್ರಿಗೊಂದು ಪ್ರೇರಣೆಯಿಂದ ನಾವು ಈ ಮೆಡಿಸಿನ್ ಪ್ಲಾಂಟ್ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ಯಾವಾಗಿಂದ ಯಾವ ಔಷಧಿ ಬೆಳೆಗಳನ್ನು ನೀವು ಶುರು ಮಾಡಿದ್ರಿ, ಹೆಂಗೆ ಶುರು ಮಾಡಿದ್ರಿ, ಯಾರು ಬಂದು ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟರು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಈ ಔಷಧಿ ಸಸ್ಯ ಬೆಳೆದಕ್ಕಿಂತ ಮುಂಚೆ ಕೆಲವು ರೈತರ ಒಡನಾಟನ ಇತ್ತು ರೀ. ಆಮೇಲೆ ಈ ಆಯುರ್ವೇದಿಕ್ ಡಾಕ್ಟರ್ಸ್ ಒಂದು ಆದೇಶದ ಮೇರೆಗೆ ನಾವು ಈ ಮೆಡಿಸಿನ್ ಪ್ಲಾಂಟ್ ಬೆಳೆಯಕ್ಕೆ ಶುರು ಮಾಡಿದ್ರಿ ಸರ್. ಮೊದಲನೇದಾಗಿ ಈಗ ಶತಾವರಿ, ನುಗ್ಗೆ ಸೊಪ್ಪು, ಅರಿಶಿಣ, ಆಮೇಲೆ ಇದು ಸಫೇದ್ ಮುಸ್ಲಿ, ಅಶ್ವಗಂಧ, ಇಂತಿಂಥವು ಬೆಳೀತಾ ಇದೆ ಸರ್. ಇವಾಗ ಇದನ್ನ ಹೆಂಗ್ ಬೆಳೀತಾ ಇದ್ರಿ, ಯಾವ ಭರವಸೆ ಮೇಲೆ ನೀವು ಬೆಳೀತಾ ಇದ್ರಿ? ಅಂದ್ರೆ ಅದು ಕಂಪ್ನಿ ಜೊತೆ ಒಪ್ಪಂದ ಕೃಷಿ ಅಂತ ಹೇಳ್ತಾರಲ್ಲ ಸರ್, ಒಪ್ಪಂದ ಕೃಷಿ ಮುಖಾಂತರ ನಾವು ಒಪ್ಪಂದ ಮಾಡಿಕೊಂಡು ಅವರು ಈ ಇಂತಿಷ್ಟು ರೇಟ್ನಲ್ಲಿ ಈ ಪದಾರ್ಥಗಳನ್ನ ತಗೋತೀವಿ ಅಂತ ಹೇಳಿದಕ್ಕೆ ಅದನ್ನ ಅವರೇ ಆಗಿ ಕೊಟ್ರು ಸರ್. ಕೊಟ್ಟಾಗ ಅದನ್ನ ಈಗ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರಿ ಸರ್. ಅಡ್ಡಿಲ್ಲ, ಈಗ ನೀವು ಅಶ್ವಗಂಧ ಶುರು ಮಾಡಿದ್ರಿ, ಸಫೇದ್ ಮುಸ್ಲಿ ಶುರು ಮಾಡಿದ್ರಿ, ಯಾವ ಕಂಪನಿಗಳು ನಿಮಗೆ ಇಂಥದ್ದನ್ನ ಬೆಳೆಯೋದಕ್ಕೆ ಸಸಿಗಳನ್ನು ಕೊಟ್ಟರು, ಯಾವ ರೀತಿ ಕೊಟ್ಟರು, ಅದಕ್ಕೆ ನೀವೆಷ್ಟು ಖರ್ಚು ಮಾಡಿದ್ರಿ, ಮತ್ತೆ ನಿಬಂಧನೆಗಳು ಏನು ಅವರಿಗೆ, ಮತ್ತೆ ನೀವು ಹಳ್ಳಿ ಕೊಡೋದಕ್ಕೆ ಏನೇನು ನಿಬಂಧನೆಗಳದಾವ, ಮತ್ತೆ ರೇಟ್ ಹೆಂಗ್ ಫಿಕ್ಸ್ ಆಗ್ತದೆ, ಇದೆಲ್ಲ ನಿಮ್ಮ ಅನುಭವಗಳನ್ನು ಹೇಳ್ರಿ ಸರ್. ಮೊದಲು ಕಂಪನಿಗಳು ರೈತರ ಜೊತೆ ಒಪ್ಪಂದ ಕೃಷಿ ಮೇರೆಗೆ ಅವರು ಅಗಿಗಳನ್ನು ಕೊಟ್ಟರು, ಆ ಪ್ರಕಾರ ನಾವು ಪ್ಲಾಂಟೇಶನ್ ಮಾಡಿದ್ವಿ. ಮುಂದೆ ಅದು ಈ ಅವ್ರ ಒಪ್ಪಂದದ ಪ್ರಕಾರ ತಗೊಂಡು ಹೋಗಲಿಲ್ಲ. ಕಾರಣ ಅಂತಂದರೆ ಈ ಕೋವಿಡ್ ಕಾರಣ ಹಚ್ಚಿಬಿಟ್ಟು ಅವರು ಏನೋ ನಮ್ಮ ಕಡೆ ಜೊತೆ ಹೆಂಗೆ ರೈತರ ಜೊತೆ ಒಪ್ಪಂದ ಮಾಡ್ತಾರೋ ಅದೇ ವಿದೇಶಿ ಕಂಪ್ನಿಗಳ ಜೊತೆನೇ ಅದೇ ಥರ ಅವರು ಒಪ್ಪಂದ ಮಾಡ್ಕೊಂಡಿರ್ತಾರಂತಾರೆ. ಅವ್ರು ತೊಗೊಂಡು ಹೋಗಲಾರ್ದಕ್ಕೆ ನಮ್ಮ ಹತ್ರ ತೊಗೊಂಡು ಹೋಗಲಿಲ್ಲ ರೀ. ಈಗ ಅವರು ತೊಗೊಂಡು ಹೋಗಿಲ್ಲ ಅಂದರೂ ಕೂಡ ಬೇರೆ ಕೇರಳದ ಕೆಲವು ಕಂಪ್ನಿಗಳು ಬಂದಿದ್ದಾರೆ ಸರ್. ಇವಾಗ ಅವ್ರು ತೊಗೊಂಡು ಹೋಗ್ಲಕ್ಕ ಮುಂದೆ ಬಂದಿದ್ದಾರೆ, ಅದನ್ನು ತೆಗೆದು ಹಾರ್ವೆಸ್ಟಿಂಗ್ ಮಾಡಿ ಕೊಡ್ಬೇಕು ಸರ್. ಅಂದರೆ ಮೊದಲು ಯಾರು ನಿಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರು ಅವರು ಒಯ್ಲಿಲ್ಲ, ಕೋವಿಡ್ ಬಂದಿದ್ದಕ್ಕೆ ಅದೊಂದು ಕಾರಣ ಕೊಟ್ಟು ತೊಗೊಂಡು ಹೋಗಲಿಲ್ಲ, ಬೇರೆ ಕಂಪ್ನಿಗಳು ಈಗ ಬರ್ತಾ ಇದ್ದಾವೆ ನಿಮ್ಮ ಕಡೆ? ಬರ್ತಾ ಇದೆ ಸರ್, ಬರ್ತಾ ಇದ್ರು. ಪುನಃ ಕಂಪ್ನಿ ಬಂದಿದ್ದಾರೆ ಸರ್, ಕೇರಳ ಕಂಪ್ನಿ ಬಂದಿದ್ದಾರೆ, ಬೆಂಗಳೂರದವ್ರು ಬಂದಿದ್ದಾರೆ ಸರ್. ಅದನ್ನೆಲ್ಲ ಲ್ಯಾಬ್ ಚೆಕ್ ಮಾಡ್ಕೊಂಡು ತೊಗೋತೀನಿ ಅಂತಾರೆ. ಪರವಾಗಿಲ್ಲ ಸರ್, ಲ್ಯಾಬ್ ಚೆಕ್ 100 ಮಾಡಲಿ ಅಂತಂದರೆ, ಯಾಕಂತಂದ್ರೆ ಅಲ್ಲಿ ಕೆಮಿಕಲ್ಸ್ ಇಲ್ಲ ಅಂತ ಅನ್ನೋದು ಸಾಬೀತಾಗಬೇಕಲ್ಲ ಸರ್. ಅವರು ಆವಾಗ ತೊಗೊಳ್ಳಿ ಅಂತ ಹೇಳಿದ್ದಾರೆ ಸರ್, ಅವರು ಮಾಡ್ತಾ ಇದ್ದಾರೆ ಸರ್. ಆಲ್ರೆಡಿ ನಾನು IMO ಸರ್ಟಿಫೈಡೂ ಆಗಿದೆ ಸರ್. ನಮ್ಮ ಕ್ಷೇತ್ರ ಇಸ್ಕಾನ್ದವರು ಇನ್ಸ್ಪೆಕ್ಷನ್ 3 ನಿರಂತರ ಬಂದು IMO ಸರ್ಟಿಫಿಕೇಶನ್ ಸಿಕ್ಕಿದರೆ ಅದು ಮುಂದುವರ್ಸ್ಕೊಂಡು ಅದು ರಿನ್ಯೂವಲ್ ಮಾಡ್ಕೋತಾ ಹೋಗೋಕ್ಕಾಗಲಿಲ್ಲ ಸರ್. ಆದ ಕಂಪ್ನಿಯವರು ಅಲ್ಲಿಗೆ ನಿಲ್ಲಿಸಿದರು, ಹಿಂಗಾಗಿ ಮುಂದೆ ಹೋಗಲಿಲ್ಲ ಸರ್. ಈಗ ನೀವೇನು ಒಪ್ಪಂದ ಮಾಡಿಕೊಂಡ ನಂತರ ಒಂದನೇ ಸಲ ಯಾರು ತಗೊಂಡು ಹೋದ್ರು, ಮತ್ತೆ ಅದರ ನಂತರ ಈಗೇನು ತಾವು ಹೇಳ್ತಾ ಇದ್ರೆ ಬೇರೆ ಕಂಪ್ನಿಗಳು ಬರ್ತಾ ಇದ್ದಾವೆ ಅಂತೇಳಿ, ಅವ್ರ ಜೊತೆಗೆ ನೀವು ಯಾವ ರೀತಿ ಆದಂತಹ ಒಂದು ಒಪ್ಪಂದ ಮಾಡ್ಕೊಂಡಿರಿ, ಹೆಂಗ್ ಮಾರಾಟ ಮಾಡಬೇಕು ಅಂತ ಹೇಳಿ ಒಪ್ಪಂದ ಮಾಡ್ಕೊಂಡಿರಿ ಸರ್? ಈಗ ಹೊಸ ಬರ್ತಕ್ಕಂಥ ಕಂಪ್ನಿ ಜೊತೆ ಒಪ್ಪಂದಂತೂ ಮಾಡ್ಕೊಂಡಿಲ್ಲ ರೀ. ಅವ್ರು ನೇರವಾಗಿ ನಮ್ಮ ತೋಟಕ್ಕೆ ಬಂದು ಅವೆಲ್ಲ ಚೆಕ್ ಮಾಡಿಕೊಂಡು ನಾವು ಬೆಳೆಯುವಂತ ಪದ್ಧತಿ ರೀತಿ ಎಲ್ಲವನ್ನು ನೋಡಿಕೊಂಡು ಅವರು ತಗೊಳಿಕ್ಕೆ ಪ್ರಾರಂಭಿಸಿದ್ರು ಸರ್. ಇನ್ನ ಕೊಟ್ಟಿಲ್ಲ ರೀ, ಕೊಡಬೇಕು ಅಷ್ಟೇ. ಅಂದ್ರೆ ನಿಮಗೆ ಭರವಸೆ ಅದ ಅವ್ರು ತಗೊಂಡು ಹೋಗ್ತಾರ ಅಂತೇಳಿ? ತಗೊಂಡು ಹೋಗ್ತಾ ಇದ್ದಾರೆ ಸರ್. ಇವಾಗಾದ್ರೂ ಬಹಳ ಅವರು ಬೇಗ ಬೇಗ ತೆಗೆದು ಕೊಡ್ರಿ ಅಂತ ಹೇಳಿದ್ರೆ ಒತ್ತಡ ತರ್ತಾ ಇದ್ದಾರೆ ಸರ್. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣ ಅಂತಂದ್ರೆ ಅಲ್ಲಿ ಹೊಲದಲ್ಲಿ ಡ್ರಿಪ್ ಪೈಪ್ ಎಲ್ಲ ತೆಗೆದುಬಿಟ್ಟು ಹಿಂಗೆ ಕೆಲವೊಂದು ಕೆಲಸ ಇದ್ದದಗೋಸ್ಕರ ಇನ್ನೂ ಸ್ವಲ್ಪ ನಾವೇ ಇನ್ನೂ ಒಂದು ವಾರ 2 ಮುಂದೆ ಹಾಕ್ತಾ ಇದ್ದೀವಿ ಸರ್. ಅಂದ್ರೆ ನಿಮಗೆ ಆಳುಗಳ ಸಮಸ್ಯೆ ಏನಿಲ್ಲ, ಅದನ್ನೆಲ್ಲ ಅಂದ್ರೆ ಕೊಯ್ಲು ಮಾಡಿ ಕಳಿಸೋದಕ್ಕೆ ಪ್ಯಾಕಿಂಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ನಿಮಗೆ? ಹಾಗೇನಿಲ್ಲ ಸರ್. ಆದ್ರೂ ನೇರವಾಗಿ ನಾವು ಪ್ರೊಸೆಸಿಂಗ್ ಅಂತೂ ಮಾಡೋಲ್ಲ ಸರ್. ಯಾಕೆ ಪ್ರೊಸೆಸಿಂಗ್ ಮಾಡುವಂತ ಯೂನಿಟ್ ನಮ್ಮ ಹತ್ರ ಇಲ್ಲ ಸರ್. ಅವ್ರ ಕಂಪ್ನಿ ಜೊತೆ ಆ ಕಂಪ್ನಿ ಹತ್ರ ಅದಾವ್ರಿ, ಅವ್ರು ನೇರವಾಗಿ ಹಸಿದೇ ನಾನು ತೊಗೊಂಡು ಬಿಡ್ತಾರೆ, ಅವ್ರು ಪ್ರೊಸೆಸಿಂಗ್ ಮಾಡಿಕೊಂಡು ಅವರು ಪೌಡರ್ ಮಾಡ್ಕೊತಾರೆ ಸರ್. ಅವರು ಅಂದ್ರೆ ನಿಮಗೆ ಕಳಿಸೋದಕ್ಕೆ ಏನು ಸಮಸ್ಯೆ ಇಲ್ಲ? ಈಗೇನು ಸಮಸ್ಯೆ ಅನಿಸಿಲ್ಲ ಸರ್, ಯಾಕಂದ್ರೆ ಈ ಬೇರೆ ಕಂಪ್ನಿಗಳು ಬಂದಿದ್ದೇವಲ್ಲ ಸರ್, ಅವ್ರು ಬಂದಿದ್ದೇವ್ರೆ ಅದಕ್ಕೆ ಅವರು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಅಶೋಕ್ ಅಂತ ನೀವು ಕಳಿಸ್ತಾ ಇದ್ದೀರಿ ಅಂತ ಹೇಳಿ ತಿಳ್ಕೊಳ್ಳೋಣ. ಅಶೋಕ್ ಅಂತದ್ ರೇಟ್ ಏನ್ ಫಿಕ್ಸ್ ಮಾಡ್ತಾರ ಅವರು? ಒಂದು ಕ್ವಿಂಟಲ್ಗೆ ಇಷ್ಟೊಂದು ಫಿಕ್ಸ್ ಮಾಡ್ತಾರೋ ಅಥವಾ ಕೆ ಜಿ ಲೆಕ್ಕದ ಮೇಲೆ ಮಾಡ್ತಾರೋ ಹೆಂಗ್ ಮಾಡ್ತಾರೆ? ಕೆ ಜಿ ಲೆಕ್ಕ ಮೇಲೆ ಮಾಡ್ತಾರೆ ಸರ್ ಅವರು. ಈಗ ಶತಾವರಿ ಇದು ಡ್ರೈ ಶತಾವರಿ ಅಂತಂದ್ರೆ ಹಸಿ ಶತಾವರಿ ತಗೊಳಕ್ಕೆ 10 ರೂಪಾಯಿ ಅಂತ ಅಂದಿದ್ದಾರೆ ಸರ್. ಆದ್ರೂ ನಿಜವಾಗ್ಲೂ ಸ್ವಲ್ಪ ಅದು ವರ್ಕೌಟ್ ಆಗಲ್ಲ ರೀ, ಅನಿವಾರ್ಯ ಅದಲ್ಲ. ಯಾಕಂದ್ರೆ ಮೊದಲಿನ ಕಂಪನಿ ಅವ್ರಿಗೆ ನಮ್ಮ ಮೋಸ ಮಾಡೋದಕ್ಕೋಸ್ಕರ ಈಗ ಅನಿವಾರ್ಯನ ಕೊಡ್ಲೇಬೇಕಾಗಿದೆ ಸರ್. ಆ ದೃಷ್ಟಿಯಿಂದ ಇಟ್ಕೊಂಡು ಕೊಡ್ತಾ ಇದೆ. ಈಗ ಇಂಥ ಒಂದು ಬೆಳೆ ಬೆಳಿಬೇಕು ಅಂತಂದಾಗ ಯಾವ ರೀತಿ ನಿಮ್ಮ ಅನುಭವ ಇಂಥ ಒಂದು ಸಾಹಸಕ್ಕೆ ನಮ್ಮ ರೈತರು? ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ನೋಡೋದಿಲ್ಲ, ಈಗಾಗಲೇ ನಾವು ಮಾತಾಡ್ದಂಗೆ ಔಷಧೀಯ ಬೆಳೆಗಳನ್ನು ಭಾಳ ಕಡಿಮೆ ಬೆಳೆಯವರು, ಎಲ್ಲೋ ಒಬ್ರು ಇಬ್ರು ತಮ್ಮಂಥವ್ರು ಈಗ ಬೆಳೆದಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ಈಗ ನಿಮಗಿಷ್ಟು ಕಷ್ಟ ಆಯಿತು ಅಂತಂದ್ಮೇಲೆ ಮುಂದಿನ ದಿನಗಳಲ್ಲಿ ನಾನು ಇದನ್ನ ಬೆಳಿಬೇಕು ಬೆಳಿಬಾರ್ದು ಅಥವಾ ಬಿಟ್ಟು ಬಿಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ತಾವು ಬರ್ತೀರಿ ಅಂತ ಹೇಳುತ್ತೆ ಅನಿಸ್ತದೆ. ಹೆಂಗೆ ಅನಿಸ್ತದೆ ನಿಮಗೆ? ಮುಂದೆ ಬೆಳಿಬೇಕಂತೀರೋ ಇಲ್ಲ ಇದನ್ನು ಬಿಟ್ಟು ಮತ್ತೆ ಬೇರೆ ಬೆಳೆಗಳನ್ನು ಬೆಳೆಯೋಣ ಅಂತೀರಿ? ಇಲ್ಲ ಸರ, ಇದಕ್ಕೆ ಕಾನೂನು ರೀತಿಯಿಂದ ಸರ್ಕಾರ ಆ ರೈತನಿಗೆ ಒಂದು ಭದ್ರತೆ ಮಾಡಿಕೊಡ್ಬೇಕು ಸರ್. ಯಾಕೆ ಅಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಒಂದು 3 ನಿಯಮಗಳನ್ನು ಮಾಡಿತ್ತಲ್ಲ ಸರ್, ಅದು ಆ ನಿಯಮಗಳ ಪಾಲನೆ ಮಾಡಿ ಅಂದ್ರೆ ಇವರು ಒಪ್ಪಂದ ಕೃಷಿಯಲ್ಲಿ ನಾವು ಏನು ಒಪ್ಪಂದ ಮಾಡಿಕೊಂಡಿವಿ ಅವರು ತಗೊಳ್ತಬೇಕು, ರೈತ ಕೊಡಬೇಕು. ಆವಾಗ ರೈತಗೂ ಅನ್ಯಾಯ ಆಗಲ್ಲ, ಕಂಪ್ನಿಗಳನ್ನು ಅನ್ಯಾಯ ಆಗಲ್ಲ. ಇಲ್ಲಿ ಕಂಪ್ನಿಗಳು ಮೋಸ ಮಾಡ್ತಾ ಇದ್ದಾರೆ, ಅದಕ್ಕೆ ರೈತಗ ಆ ಕಂಪ್ನಿಗಳ ಜೊತೆ ಒಪ್ಪಂದೇನೋ ಮಾಡ್ಕೊಂಡಿರ್ತಾರೆ, ಬಟ್ ಕೇಳುವಂಥ ಹಕ್ಕಿಲ್ಲ. ಅದಕ್ಕೆ ಕಾನೂನು ರೀತಿಯಲ್ಲಿ ಕಾಯ್ದೆ ರೂಪದಲ್ಲಿ ಸರ್ಕಾರ ಅದಕ್ಕೆ ಜಾರಿ ತಂದಿದ್ರೆ ಮಾತ್ರ ಅದು ಈಗೇನು ಬಾಧಕ ಅಂತ ಅನ್ಸಲ್ಲ ಸರ್. ಇದು ಬೆಳೆಯೋದಕ್ಕಿಂತ ಮೊದಲು ನೀವೇನಾದರೂ ಯಾರ ಜೊತೆಗೆ ಆದರೂ ಇದ್ರ ಬಗ್ಗೆ ಸಲಹೆ ಸೂಚನೆ ಕೇಳಿದ್ರಿ? ಅಂದ್ರೆ ಕೃಷಿ ಇಲಾಖೆ ಇರಬಹುದು ಅಥವಾ ವಿಶ್ವವಿದ್ಯಾಲಯ ಇರಬಹುದು, ತಜ್ಞರು ಇರಬಹುದು, ಅಧಿಕಾರಿಗಳಿರಬಹುದು, ಇವ್ರ ಜೊತೆಗೆ ಏನಾದರೂ ನೀವು ವಿಚಾರ ವಿನಿಮಯ ಮಾಡಿದ್ರಿ? ಮಾಡಿದೆ ಸರ್. ಬಾಗಲಕೋಟೆ ಹಾರ್ಟಿಕಲ್ಚರ್ ವಿಶ್ವವಿದ್ಯಾಲಯದಲ್ಲಿ ಕೆಲವು ಔಷಧಿ ಸಸ್ಯ ವಿಜ್ಞಾನಿಗಳ ಜೊತೆ ರೀ ಮಾಡಿದ್ರೆ ಸರ್. ಆದ್ರೆ ಅವರು ಮಾರುಕಟ್ಟೆ ಬಗ್ಗೆ ಒಂದಿಷ್ಟು ತಿಳ್ಕೊಂಡೇ ಮಾಡಿ ಅಂತ ಹೇಳಿದ್ರು ಸರ್. ಮೊದಲು ಇದೇ ಕಂಪನಿಯವರು ಮಹಾರಾಷ್ಟ್ರದಲ್ಲಿ ಸರಿಯಾಗಿ ಒಯ್ದಿದ್ದಾರೆ ರೀ, ಇತ್ತಿತ್ತಲಾಗಿ ಅವರು ಈ ತರ ಮೋಸ ಮಾಡ್ಬಿಟ್ರೆ ಅಷ್ಟೇ ರೀ. ಈಗಿನ ಸ್ಥಿತಿ ಒಳಗ ನಿಮಗ ನಿಮ್ಮ ಏನು ಬೆಳೆದಿರಲ್ಲ, ನೀವು ಈ ಔಷಧೀಯ ಬೆಳೆಗಳಿಗೆ ನಿಮಗ ಸರಿಯಾಗಿ ರೇಟ್ ಬರುವುದಿಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಅಲ್ಲ? ಈಗಿನ ಸದ್ಯ ಅನಿವಾರ್ಯಕ್ಕಾಗಿ ಅನಿಸುತ್ತೆ ಸರ್. ನಿಜವಾದ ಬೆಲೆ ಇದೆ ಸರ್ ಅದು. ಇವತ್ತು ಉದಾಹರಣೆ ಹೇಳ್ಕೊಟ್ಟು ಹೇಳ್ಬೇಕಂತಂದ್ರೆ ಶತಾವರಿ ಬೇಸ್ ಮೆಡಿಸಿನ್, ಅದು ಇಲ್ಲದೆ ಮೆಡಿಸಿನ್ ಯಾವ ಮೆಡಿಸಿನ್ ತಯಾರು ಮಾಡಕ್ಕ ಆಗೋದಿಲ್ಲ ಅಂತ ಇವತ್ತು ಆಯುರ್ವೇದಿಕ ತಜ್ಞರು ಹೇಳ್ತಾರೆ. ಇವತ್ತು ಕಂಪ್ನಿಗಳಿಗೂ ಅವಶ್ಯಕತೆ ಇದೆ, ಇವತ್ತು ಮನುಕುಲಕ್ಕೆ ಅವಶ್ಯಕತೆ ಇದೆ ಸರ್. ಬಟ್ ಏನಾಗಿದೆ ಅಂತಂದ್ರೆ ಈ ದಲ್ಲಾಳಿಗಳ ಮಧ್ಯಂತ ದಲ್ಲಾಳಿಗಳಿಂದ ಅದು ಈ ಕಡೆ ರೈತನಿಗೂ ಮೋಸ ಆಗ್ತಾ ಇದೆ, ಈ ಕಡೆ ಕಂಪ್ನಿಗಳಿಗೂ ಮೋಸ ಆಗ್ತಾ ಇದೆ. ನೇರವಾದ ಕಂಪ್ನಿಗಳೇನೆ ರೈತರ ಜೊತೆ ಟೈಪ್ ಮಾಡಿಕೊಂಡು ತಗೊಳಕ್ಕೆ ಮುಂದೆ ಬಂದ್ರೆ ಸಮಸ್ಯೆನ ಉದ್ಭವಿಸಲ್ಲ ಸರ್. ಮತ್ತೆ ಈಗ ನೀವು ನೇರವಾಗಿ ಕಂಪನಿಗಳ ಜೊತೆಗೆ ಮಾತಾಡಿಲ್ಲ, ವ್ಯವಹಾರ ಮಾಡಿಲ್ಲ? ಕಂಪ್ನಿ ಅಲ್ಲ ಸರ್, ಅವರು ಒಬ್ಬರ ತರ ಇತ್ತಿತ್ತಾಗಿ ಗೊತ್ತಾಗಿದೆ ಸರ್. ಅವ್ರ ದಲ್ಲಾಳಿಗಳು ಅದು ಅಗಿ ಎಲ್ಲ ಏನೋ ಮಾರಾಟ ಮಾಡಿ ಅದು 2 ರೂಪಾಯಿ ಸಿಗುವಂತ ಅಗಿ 20-25 ರೂಪಾಯಿ ಕೊಟ್ಟು ಅವರೊಬ್ರು ದಲ್ಲಾಳಿ ಅಂತ ಅನ್ನೋದು ಇತ್ತಿತ್ತಲಾಗಿ ಗೊತ್ತಾಯ್ತು ಸರ್. ಅದು ಮೊದಲೆಲ್ಲ ಕಂಪ್ನಿ ಅಂತಾನೆ ನಾವು ನಂಬ್ಕೊಂಡಿವ್ರಿ ಸರ್. ಅದು ಟೈಪ್ ಮಾಡ್ಕೊಂಡು ಆದ ತರ ಏನೇನೋ ಹೇಳಿದ್ರೆ ಸರ್ ಹೇಳ್ಬಿಟ್ರು. ಈಗ ಅವರು ಮಾಡಿದ್ದು ನೋಡಿದ್ರೆ ಅವರು ಒಬ್ಬರು ದಲ್ಲಾಳಿಗಳು ಅಗಿ ಮಾರಾಟ ಮಾಡಿಕೊಂಡು ರೈತರ ಒಂದು ಶೋಷಣೆ ಮಾಡಿದ್ರು ಅಂತ ಅನಿಸುತ್ತೆ ಸರ್. ಅಡ್ಡಿಲ್ಲ, ಯಾಕಪ್ಪ ಅಂತಂದ್ರೆ ಈಗ ಕಂಪನಿಗಳಿರ್ತಾವಲ್ಲ, ಅವ್ರದೇ ಆದಂತಹ ಬಂಡವಾಳ ಇರ್ತದ, ಅವ್ರದೇ ಆದಂತಹ ಒಂದು ನೆಟ್ವರ್ಕ್ ಇರ್ತದ, ಅದನ್ನೆಲ್ಲ ಪೋಷಣೆ ಮಾಡ್ಬೇಕಲ್ಲ ಅವರು. ಈಗ ನೀವು ಏನು ವ್ಯವಹಾರ ಕಂಪನಿ ಜೊತೆಗೆ ಮಾಡಿರಿ, ಆ ವ್ಯವಹಾರ ಕಂಪನಿ ಗೊತ್ತೇ ಇಲ್ಲ ಅನ್ನುವಂಥದ್ದು ಒಂದು ಈ ಒಂದು ವಿಚಾರ ಇಲ್ಲಿ ನಮಗೆ ಗೊತ್ತಾಗ್ತದೆ. ಹೌದಾ? ನೀವೇನು ನೀವು ರೈತರು ಸಪ್ಲೈ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಏನು ಒಪ್ಪಂದ ಮಾಡ್ಕೊಂಡಿನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಅದು ನೇರವಾಗಿ ಕಂಪನಿ ಗೊತ್ತಾಗೇ ಇಲ್ಲ. ಆಗಿಲ್ಲ ಸರ್, ಆಗಿಲ್ಲ ಸರ್. ಈ ಮಧ್ಯವರ್ತಿಗಳು ಮಾತ್ರ ಈ ತರ ಮೋಸ ಮಾಡಿದೆ ಸರ್. ಅದು ನಿಜವಾಗ್ಲೂ ಕಂಪನಿಯವರು ಆ ತರ ಮೋಸ ಮಾಡಲ್ಲ ಸರ್, ನಿಜವಾಗ್ಲೂ ಮಾಡಲ್ಲ ರೀ. ಈ ಮಧ್ಯವರ್ತಿಗಳು ಅದರಲ್ಲ ಸರ್, ದಲ್ಲಾಳಿಗಳು ಅಂತಾರಲ್ಲ ಸರ್, ಅವರು ಅವರಿಂದ ಮೋಸ ಆಗಿದ್ದೆ ಸರ್. ಅದ್ರ ಅದರ ನಂತರ ನೀವೇನು ನೇರವಾಗಿ ಕಂಪನಿ ಸಂಪರ್ಕ ಯಾವ ರೀತಿ ಸಾಧಿಸಬೇಕು ಅಂತ ಹೇಳಿ ಅವ್ರಿಗೆ ಏನಾದರೂ ಮಾತಾಡುವಂತ ಒಂದು ಪ್ರಯತ್ನ ಏನು ಮಾಡಲಿಲ್ಲ ನೀವು? ಮಾಡಿದ್ರಿ ಸರ್, ಅದಕ್ಕೆ ಏನು ಯಶಸ್ವಿ ಕಾಣಕ್ಕಾಗಲಿಲ್ಲ ಸರ್. ಯಾಕಂತಂದ್ರೆ ಕಂಪ್ನಿ ಇರೋದು ಔರಂಗಾಬಾದ್ ಅಂತ ಹೇಳಿದ್ರಿ ರೀ. ಅದ್ರದ್ದೇನೋ ಯಾವುದು ಎಂತ ಅನ್ನೋದು ನಾವು ಅದರಲ್ಲಿ ಮೊದಲು ಹೇಳ್ಬೇಕಂತಂದ್ರೆ ಅದು ಸತ್ಯಾಸತ್ಯತೆಗಳನ್ನು ಕಂಡುಕೊಂಡು ಮಾಡಬೇಕಾಗಿತ್ತು. ಆ ನಂಬಿಕೆಯಿಂದ ಮಾಡಿದ್ವಿ ಅಷ್ಟೇ ರೀ. ಈಗ ಒಂದು ನಿಚ್ಚಳ ಆಗುವಂಥದ್ದು ಒಂದು ನಿಚ್ಚಳ ಆಗ್ತದೆ ಇದರೊಳಗೆ ಏನಪ್ಪ ಅಂತಂದ್ರೆ ನಾವು ನೇರವಾಗಿ ಕಂಪ್ನಿ ಜೊತೆಗೆ ವ್ಯವಹಾರ ಮಾಡಬೇಕು. ಆ ಒಂದು ಸತ್ಯಾಸತ್ಯತೆ ಗೊತ್ತಾದ ನಂತರನೇ ನಾವು ಈ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥದ್ದು. ನಡುವಿನ ಏನು ದಲ್ಲಾಳಿಗಳು ಇರ್ತಾರೆ, ವ್ಯಾಪಾರಿಗಳು ಇರ್ತಾರೆ, ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಂಬಬಾರದು ಅನ್ನುವಂಥದ್ದು, ಅಥವಾ ನಮ್ಮ ಏನು ಉತ್ಪನ್ನ ಇರ್ತದೆ ಅವ್ರ ಕೈಯಾಗಿ ಕೊಟ್ಟು ನಾವು ಅವ್ರ ಬೆನ್ನತ್ತಿ ತಿರುಗಾಡುವಂಥ ಪರಿಸ್ಥಿತಿ ಬರಬಾರದು ಅನ್ನುವಂಥದ್ದು. ಅದಕ್ಕೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಏನು ವಿಚಾರ ಮಾಡಿರಿ? ಸರಿ, ಏನೇ ಇದ್ದರೂ ರೈತ ಯಾರನ್ನೂ ನಂಬಿ ಕೃಷಿ ಮಾಡೋದು, ಯಾರನ್ನೂ ನಂಬಿ ಎಲ್ಲೋ ಯಾರ್ದನ್ನ ನಂಬಿಕೊಂಡು ಮಾಡೋದಕ್ಕಿಂತಲೂ ತಾನು ಬೆಳೆದಿದ್ದು ತಾನೇ ನೇರವಾಗಿ ಮಾರುಕಟ್ಟೆಗೆ ಹೋಗಿ ಮಾರುವಂಥ ಸಾಧ್ಯತೆ ಇರತಕ್ಕಂಥದ್ದನ್ನು ಆತ ಬೆಳಿಬೋದು. ಬೆಳೆದರೆ ಮಾತ್ರ ಅವ ಆರ್ಥಿಕವಾಗಿ ಸಶಕ್ತ ಆಗುತ್ತೆ. ಆದರೆ ಎಲ್ಲೋ ಕೂತ್ಕೊಂಡವ್ರು ಏನೋ ಒಂದು ಕಾಗದ ಪತ್ರದಲ್ಲಿ ಏನೋ ಒಂದು ನೋಡಿಕೊಂಡು ಕೇಳಿಕೊಂಡು ಮಾಡೋದಕ್ಕಿಂತಲೂ ತಾನೇ ಬೆಳೆದಿದ್ದನ್ನು ತಾನೇ ಮಾರುಕಟ್ಟೆಗೆ ಹೋಗಿ ಅದನ್ನು ಪ್ರೊಸೆಸಿಂಗ್ ಮಾಡಿಕೊಂಡು ಮಾರುವಂಥ ಸಾಧ್ಯತೆಗಳು ಏನದಾವ ಅದನ್ನು ಮಾಡೋದ್ರಲ್ಲಿ ಪರವಾಗಿಲ್ಲ ಅನಿಸುತ್ತೆ ಸರ್. ಅಂದರೆ ಈಗ ನಿಮ್ಮ ವಿಚಾರ ಏನು, ಮುಂದಿನ ದಿನಗಳಲ್ಲಿ ಈ ಒಂದು ಔಷಧೀಯ ಬೆಳೆಗಳನ್ನು ಬಿಟ್ಟು ಬೇರೆ ಬೆಳೆಗಳನ್ನು ನಿಮಗೇನು ಸಾಧ್ಯ ಅದನ್ನು ಬೆಳೆಯೋದಕ್ಕೆ ವಿಚಾರ ಮಾಡ್ತಾ ಇದ್ದೀರಾ ಹೆಂಗೆ? ಹೌದು ಸರ್, ಅಂದರೆ ಆಹಾರ ಧಾನ್ಯಗಳು ನಮ್ಮ ಈಗ ನಾವು ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಆಹಾರ ಧಾನ್ಯಗಳು ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಇರುತ್ತೆ. ಆದರ್ಶ ಇಟ್ಟುಕೊಂಡು ಆಹಾರ ಧಾನ್ಯಗಳನ್ನು ಬೆಳೆದಿದ್ರೆ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಿಕ್ಕೆ ಬರುತ್ತೆ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಆಹಾರ ಧಾನ್ಯಗಳನ್ನು ನಾವು ಕಾಯಿಪಲ್ಯ ಆಗಲಿ ಏಕದಳ ದ್ವಿದಳ ಏನು ದಿನ ಬಳಕೆ ಏನು ವಸ್ತುಗಳು ಅದನ್ನು ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ನನ್ನ ಅಭಿಪ್ರಾಯ. ಈಗೇನು ನಿಮ್ಮ ಕೃಷಿ ಅದ 6 ಎಕರೆ ಜಮೀನೊಳಗೆ ತಾವು ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಮತ್ತೆ ಏನು ಬೆಳೆಗಳನ್ನು ಬೆಳಿಬಹುದು, ವಿಷಮುಕ್ತವಾದಂತಹ ಆಹಾರವನ್ನು ಯಾವ ರೀತಿ ಬೆಳಿಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಯೋಜನೆ ಮಾಡ್ಕೊಂಡಿರಿ? ಹೌದು ಸರ್, ಮಾಡ್ಕೊಂಡಿದ್ದೀನಿ ಸರ್. ನಾನು ಕಳೆದ 20-25 ವರ್ಷದಿಂದನೂ ಸಾವಯವ ಕೃಷಿಯಿಂದನೇ ನಾನು ಬೆಳೀತಾ ಇದ್ದೇನೆ ಸರ್ ಆಹಾರ ಧಾನ್ಯಗಳು. ಆದ್ರೆ ಇತ್ತಿತ್ತಲಾಗಿ ನಾನು ಜಪಾನ್ ಕೃಷಿ ವಿಜ್ಞಾನಿ ಆದಂತಹ ಪೋಕೋಕರ ಒಂದು 1-star ರೆವಲ್ಯೂಷನ್ ಬುಕ್ ಓದ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾನು ಈಗ ಕೃಷಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್. ಅಂದ್ರೆ ಫುಕುಓಕ ಅವರ 1-star ರೆವಲ್ಯೂಷನ್ ಒಂದು ಹುಲ್ಲಿನ ಕ್ರಾಂತಿ ಅನ್ನುವಂತಹ ಪುಸ್ತಕ ಏನದ ನಿಮ್ಮ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತು, ಯಾವ ರೀತಿ ಆದಂತಹ ಒಂದು ಪರಿಣಾಮ ಬೀರ್ತು ಅಂತೀರಿ, ಹೆಂಗ್ ನೀವು ಅದನ್ನು ಓದಿದ್ರಿ ಸರ್? ಇತ್ತಿತ್ತಲಾಗಿ ಈಗ ರೈತ ಉತ್ಪಾದನಾ ವೆಚ್ಚವನ್ನ ಅತಿಯಾದ ಉತ್ಪಾದನಾ ವೆಚ್ಚದಿಂದ ರೈತ ಆರ್ಥಿಕವಾಗಿ ಕುಸಿತ ಕಾಣ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವನು ಉತ್ಪಾದನಾ ಮಾಡುವಂತ ವ್ಯವಸ್ಥೆಗೂ ಅವ ಮಾರುಕಟ್ಟೆ ಮಾಡಿದ್ದಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಆ ದೃಷ್ಟಿಕೋನದಿಂದ ಇಟ್ಟುಕೊಂಡು ಉತ್ಪಾದನಾ ವೆಚ್ಚವನ್ನು ಹೇಗೆ ಕಡಿತ ಮಾಡ್ಕೋಬೇಕು ನಾವು ರೈತರು ಅನ್ನೋದ್ರ ಬಗ್ಗೆ ಅದೇ ಒಂದು ಚಿಂತನೆಯಲ್ಲಿದ್ದೆ ನಾನು. ಮತ್ತು ಪರಿಸ್ಥಿತಿನೇ ಪಾಠ ಕಲಿಸುತ್ತೆ, ಪ್ರತಿಯೊಂದು ಮನುಕುಲಕ್ಕೆ ಪರಿಸ್ಥಿತಿನೇ ಪಾಠ ಕಲಿಸ್ತದೆ ಅಂತ ನನ್ನ ಅಭಿಪ್ರಾಯ ಸರ್. ಆ ದೃಷ್ಟಿ ಇಟ್ಕೊಂಡು ನಾನು ಆಳುಗಳ ಕೊರತೆ, ಆಳುಗಳಿಂದ ಅವ್ರಿಗೆ ಕೊಡಬೇಕಾಗತ್ತ ಕೂಲಿ ವೆಚ್ಚ ಅತಿಯಾದ ನಂತರ ಅದನ್ನ ಹಾಗೇ ಬಿಟ್ಟಿದೆ. ಅಂದ್ರೆ ಪ್ರಕೃತಿನೇ ಅದನ್ನ ಪ್ರತಿ ಕ್ಷಣ ಕ್ಷಣನೂ ನನಗ ಪಾಠ ಕಲಿಸ್ತಾ ಇತ್ತು. ಅಂದ್ರೆ ಈಗಿನ ಕೃಷಿ ಯಾವ ತರ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಳೆ ಸಹಿತ ಉಳುಮೆ ರೈತ, ಅಂದ್ರೆ ಬಹಳ ಸಾದಾ ಸಾದಾ ಸಾದಾ ಅಂದ್ರೆ ಸಹಜವಾದಂತ ಕೃಷಿ, ಪ್ರಕೃತಿ ಕೃಷಿ ಅಂತ ಹೇಳ್ಬೋದ್ರಿ. ಆ ಕೃಷಿ ಮಾಡಿದ್ರೆ ರೈತನಿಗೆ ಆರ್ಥಿಕವಾಗಿ ಸಶಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ. ಮೊದಲು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಯಾಕಂದ್ರೆ ಭೂಮಿ ನಾವು ಅತಿಯಾದ ರಾಸಾಯನಿಕ ಬೆಳೆಸಿಬಿಟ್ಟು ಬಹಳ ಕೆಟ್ಟವಾಗಿದೆ. ಅದು ತಿರುಗಾ ಅದು ಪರಿಪೂರ್ಣವಾದ ಆದಂತ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶ ಪುನಃ ತುಂಬ್ಕೋಬೇಕಾದ್ರೆ ಒಂದಿಷ್ಟು ದಿನ ಹಿಡಿತದೆ ಸರ್. ಅದು ಸಾವಯವ ಇಂಗಾಲದ ಅಂಶ ಹೆಚ್ಚಾಗುವ ಮಟ್ಟ ಒಂದಿಷ್ಟು ಕಾಯ್ಬೇಕಾಗ್ತದೆ ಸರ್ ರೈತರನ್ನ. ಅದು ಹೆಚ್ಚಾಯ್ತು ಅಂದಾಗ ಭೂಮಿ ತಾನು ಏನು ಕೊಡಬೇಕು, ನಾವು ಎಷ್ಟು ನಿರೀಕ್ಷೆ ಮಾಡ್ತೀವಿ ಅಷ್ಟು ನಿರೀಕ್ಷೆ ಕೊಟ್ಟೆ ಕೊಡುತ್ತೆ ಸರ್. ಆ ಅಭಿಪ್ರಾಯ ರೈತರು ಪ್ರತಿಯೊಬ್ಬ ರೈತರಿಗೆ ತಿಳ್ಕೊಬೇಕು ಸರ್. ಅಡ್ಡಿಲ್ಲ, ಈಗ ಆ ಪುಸ್ತಕ ಓದಿದ ನಂತರ ನಿಮಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅಥವಾ ಪ್ರಕೃತಿ ಒಂದು ನಮಗೇನು ಒಂದು ಮಾರ್ಗದರ್ಶನ ಕೊಡ್ತದ ಮತ್ತು ಯಾವ ರೀತಿ ನಮ್ಮನ್ನು ಕಾಯ್ತದ ಅನ್ನುವಂಥ ವಿಚಾರ ನಿಮಗೆ ಬಂದ ಮೇಲೆ ರೈತರು ಇದರೊಳಗೆ ತಮ್ಮ ಖರ್ಚನ್ನು ಕಡಿಮೆ ಮಾಡಿ ತಮ್ಮ ಕೃಷಿ ಒಳಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು ಅನ್ನುವಂಥ ವಿಚಾರ ತಮಗೂ ಗೊತ್ತಾಯಿತು. ಆ ನಂತರ ನೀವು ಏನು ಮಾಡಿದ್ರಿ, ಯಾವ ರೀತಿ ನಿಮ್ಮ ಕೃಷಿಯನ್ನ ಮುಂದಿನ ಒಂದು ಹಂತಕ್ಕೆ ತಗೊಂಡು ಹೋದ್ರೆ? ಈಗ ಸದ್ಯಕ್ಕೆ ಸರ್ ನಾನು ಯಾವ ಕಳೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಸರ್, ಯಾವ ಆಳು ಹಚ್ಚುದಿಲ್ಲ, ಆ ಕಳೆಗಳ ಮಧ್ಯದಲ್ಲೇ ಬೆಳೆ ಬೆಳೀತಾ ಇದ್ದೇನೆ. ಯಾಕಂದ್ರೆ ಈಗ ನಾನು ನಿಮಗೊಂದು ಸತ್ಯ ನನ್ನ ಅನುಭವಕ್ಕೆ ಬಂದಿದ್ದೆ ಹೇಳ್ಬೇಕಂತಂದ್ರ, ಭೂಮಿ ಅನ್ನಪೂರ್ಣೆ ಅಂತ ಹೇಳಿದಾರೆ. ಭೂಮಿಯಲ್ಲಿ ಯಾವುದೂ ಕೊರತೆನೇ ಇಲ್ಲ. ಆತರ ಸೃಷ್ಟಿಕರ್ತ ಸೃಷ್ಟಿನೇ ಆತರ ಸೃಷ್ಟಿ ಮಾಡಿದನು, ಎಲ್ಲವನು ಇದೆ. ಆದರೆ ಅದು ನಾವು ಅನುಭವಿಸ್ಲಿಕ್ಕೆ ನಮ್ಗೆ ಬರ್ತಾ ಇಲ್ಲ ಅಷ್ಟೇ. ಆ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಭೂಮಿಯಲ್ಲಿ ಕಳೆಗೂ ಬೆಳೆಗೂ ಏನೂ ವ್ಯತ್ಯಾಸ ಇಲ್ಲ ಸರ್. ಭೂಮಿಯಲ್ಲಿ ಕಳೆ ಮಾತ್ರ ಒಳ್ಳೆ ಸಂಪತ್ ಬರ ಬರೀತಂದಾಗ ಬೆಳೆ ಯಾಕೆ ಬರ್ತಾ ಇಲ್ಲ, ಕಾರಣ ಏನು ಅಂತ ಕೇಳಿದ್ರೆ ಕಳೆ ಪ್ರಕೃತಿಯ ಆರೈಕೆಯಲ್ಲಿ ಬೆಳೆದಿದ್ದು, ಬೆಳೆ ಮಾತ್ರ ಮನುಷ್ಯನ ಆರೈಕೆಯಲ್ಲಿ ಬೆಳೆದಿದ್ದು. ಹೀಗಾಗಿ ಕಳೆಗೆ ಎದುರಿಸುವಂಥ ಸಾಮರ್ಥ್ಯ ಬೆಳೆಗೂ ಒಂದು ಕಾಲದಾಗಿತ್ತು. ಆದರೆ ಈಗ ಮನುಷ್ಯನ ಆರೈಕೆಯಲ್ಲಿ ಬೆಳೆದಿದ್ದಕ್ಕೆ ಅದರದ ಮೂಲ ಗುಣಗಳನ್ನು ಬೆಳೆ ಕಳ್ಕೊಂಡ್ಬಿಟ್ಟಿದೆ. ಗೊಬ್ಬರ ಬೆಳೆಸಿ, ಕೀಟನಾಶಕ ಬೆಳೆಸಿ, ಏನೇನೋ ನಮಗೆ ಉಪಯುಕ್ತ ಏನದ ತಿಳ್ಕೊಂಡು ನಾವು ಬೆಳೆಸಿದ್ದಕ್ಕ ಆ ಬೆಳೆಯಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ, ಕಳೆಯಲ್ಲಿರ್ತಕ್ಕಂಥ ಸಾಮರ್ಥ್ಯನೇ ಬೆಳೆಯಲ್ಲಿತ್ತು, ಅದನ್ನು ಕಳೆದಿವಿ ಅಂತಂದರೆ ತಿರುಗಾ ಮತ್ತು ಆ ಕಳೆಯಲ್ಲಿರ್ತಕ್ಕಂಥ ಸಾಮರ್ಥ್ಯನೇ ಬೆಳೆ ಬೀಜಕ್ಕೆ ಬಂದಿದ್ದೇ. ಆದರೆ ಮನುಷ್ಯನ ಆರೈಕೆಯಲ್ಲಿ ಬೆಳೆಯುವಂಥ ಅವಶ್ಯಕತೆನೇ ಇಲ್ಲ ಸರ್, ಪ್ರಕೃತಿ ಆರೈಕೆಯಲ್ಲಿ ಬೆಳೆದು ಬೆಳಿಬಹುದು ಸರ್. ಅಂದ್ರೆ ಒಳ್ಳೆ ಸತ್ವಯುತವಾದಂತಹ ಆಹಾರ ನಾವು ಪ್ರಕೃತಿಯಿಂದ ಪಡಿಬಹುದು ಈ ದೃಷ್ಟಿಯಿಂದ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್, ಹೌದು ಸರ್. ಪ್ರಕೃತಿ ಆರೈಕೆಯಲ್ಲಿ ಬೆಳೆದಿದ್ದ ಬೆಳೆಗೆ ಮಾತ್ರ ಎಲ್ಲಿಲ್ಲದ ಶಕ್ತಿ ಅದ ಸರ್. ಅದನ್ನ ಸೇವನೆ ಮಾಡಿದ್ರೆ ಯಾವ ಔಷಧಿ ಎಂತ, ಇವು ಕೋವಿಡ್ ಅಲ್ಲ, ಕೋವಿಡ್ ಅಪ್ಪದಂತ ಜಡ್ಡು ಬಂದರೂ ಸಹಿತ ಎದುರಿಸುವಂತ ಸಾಮರ್ಥ್ಯ ಮನುಕುಲಕ್ಕೆ ಬರಬೇಕಾದ್ರೆ ನಾವು ಪ್ರಕೃತಿ ಆರೈಕೆಯಲ್ಲಿ ಬೆಳೆದಂತ ಆಹಾರ ಧಾನ್ಯಗಳನ್ನೇ ತಿಂದಿದ್ದೆ ಆದ್ರೆ ಯಾರು ರೋಗಿಗಳಾಗಿರ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಸರ್. ಅಡ್ಡಿಲ್ಲ, ಈಗ ನೀವು ಕಳೆ ಸಹಿತವಾಗಿ ಬೆಳೀತಾ ಇದ್ದೀರಿ ಈಗ, ಇದು ಎಷ್ಟು ದಿವಸದಿಂದ ನಡೆದ ಅಥವಾ ಎಷ್ಟು ಹಂಗಾಮಗಳಿಂದ ನಡೆದ ಅಂತೀರಿ? ಇದು ಸುಮಾರಾಗಿ ಮೆಡಿಸಿನ್ ಪ್ಲಾಂಟ್ ಪ್ಲಾಂಟೇಷನ್ ಮಾಡಿದ ನಂತರ 4 ವರ್ಷದ ಸುಮಾರದಾಗ ಆಯ್ತು ಸರ್. ಇದರ ಸತ್ಯಾಂಶಗಳು ಗೊತ್ತಾಗ್ತಾ ಇರೋದು 4 ವರ್ಷದಿಂದ. ನಾನು ಹೇಳಿದ್ನಲ್ಲ ಸರ್, ಪೋಕೋಕರ ಬುಕ್ಕ ಓದಿದ ನಂತರ ಅದರದ್ದು ಒಂದು ಪ್ರಾಯೋಗಿಕವಾಗಿ ಇಳ್ಕೊಂಡಾಗ ಇದರ ಸತ್ಯಾಸತ್ಯತೆಗಳನ್ನು ಗೊತ್ತಾಗ್ತಾ ಇದೆ. ಈ ಕಳೆಗಳ ಮಧ್ಯದಲ್ಲಿ ಬೆಳೆ ಮೊದಲನೇ ವರ್ಷ ಅಷ್ಟು ಕಟ್ಟಿ ಬಂತಿರ್ ಸರ್. ಯಾಕೆ ಅಂತಂದರೆ ಕಳೆಗಳನ್ನು ಎದುರಿಸುವ ಸಾಮರ್ಥ್ಯ ಆ ಬೆಳೆಗೆ ಇದ್ದಿದ್ದಲ್ಲ. ಅದೇ ಬೆಳೆ 2ನೇ ವರ್ಷ ಮಾಡಿದಾಗ ಪರವಾಗಿಲ್ಲ ಅನಿಸುತ್ತೆ. ಪರವಾಗಿಲ್ಲ ಅಂತಂದ್ರೆ ಏನು ಮಾಡಿಲ್ಲ ಸರ್, ನಾನು ಏನು ಮಾಡಿಲ್ಲ, ಕಳೆ ತೆಗೆದಿಲ್ಲ, ಉಳುಮೆ ಮಾಡಿಲ್ಲ, ಕಳೆ ಕತ್ತರಿಸಿಲ್ಲ, ಯಾವುದು ಔಷಧ ಹೊಡೆದಿಲ್ಲ, ಎತ್ತುಗಳಿಂದ ಉಳುಮೆ ಮಾಡಿಲ್ಲ, ಟ್ಯಾಕ್ಟ್ರಿಂದ ಉಳುಮೆ ಮಾಡಿಲ್ಲ, ಅಷ್ಟೇ ನೇರವಾಗಿ ಬಿಟ್ಟಿದೆ ಸರ್. ಅದೇ ಕಳೆ ಮಧ್ಯದಲ್ಲಿ ಬೆಳೆ ಪರವಾಗಿಲ್ಲ ಅಷ್ಟೊಂದು ಸಂಪದವಾಗಿ ಬರುತ್ತೆ ಸರ್. ಹೋದ ಸಲ ಬರೀ ಒಂದು ಅರಿಶಿನ ಬೀಜ ಒಂದು 100-150 ಗ್ರಾಮ್ ಆದರೆ ಸದ ಹೆಚ್ಚು ಕಡಿಮೆ 500 ಗ್ರಾಮ್ ತನಕ ಬೆಳೆದ ಸರ್. 250-500 ಗ್ರಾಮ್ ವರೆಗೂ ಒಂದು ಗಡ್ಡೆ ಮಾತ್ರ ಬೆಳೀತಾ ಇದೆ ಸರ್. ನಾನು ಏನು ಮಾಡಿಲ್ಲ, ನನ್ನ ಪಾತ್ರನೇ ಏನಿಲ್ಲ ಸರ್, ಅದರಲ್ಲಿ ಎಲ್ಲವನ್ನು ಪ್ರಕೃತಿ ಪಾತ್ರನೇ ಸರ್. ಈಗ ನೀವು ಕಳೆಗಳನ್ನು ತೆಗೀಲಿಲ್ಲ, ಆದರೆ ಅದಕ್ಕೆ ಈ ಸಾವಯವ ಗೊಬ್ಬರ ಅನ್ರಿ ಅಥವಾ ಎರೆಗೊಬ್ಬರ ಅನ್ರಿ ಅಥವಾ ಈ ಸಗಣಿ ಗೊಬ್ಬರ ಅನ್ರಿ, ಇವನ್ನ ಏನು ಕೊಡುವಂತಹ ವ್ಯವಸ್ಥೆ ಮಾಡಲಿಲ್ಲ ನೀವು ಸರ್? ಮೊದಲು ಮಾಡ್ತಾ ಇದ್ದೆ ಸರ್, ಮಾಡ್ತಾ ಇದ್ದೇನೆ ಸರ್. ನಾನು ಈಗ ಜೀವಾಮೃತ ಮಾಡ್ತಿದ್ದೇನೆ, ಎರೆಹುಳ ಗೊಬ್ಬರ ತಯಾರು ಮಾಡಿಕೆ ಹಾಕ್ತಿದ್ದೇನೆ ರೀ. ಆದರೆ ಈಗ ಅನಿಸಿದ್ದು ಅದ್ರ ಯಾವುದ್ರ ಅವಶ್ಯಕತೆನೇ ಇಲ್ಲ, ಯಾವ್ದ್ರ ಅವಶ್ಯಕತೆನೇ ಇಲ್ಲ ಸರ್. ಎಲ್ಲವನ್ನು ಪ್ರಕೃತಿ ಮಾಡ್ತದೆ, ನಿಸರ್ಗ ಎಲ್ಲವನ್ನು ಮಾಡ್ತದೆ ಸರ್. ಆ ಸೃಷ್ಟಿಕರ್ತನೇ ಆ ಥರ ಅಂಥ ಒಂದು ತತ್ವಗಳನ್ನು ಆ ಈ ಸೃಷ್ಟಿಯಲ್ಲಿ ಅಳವಡಿಸೇ ಬಿಟ್ಟಿದ್ದಾರೇನೋ ಅಂತ ಅನಿಸುತ್ತೆ ಸರ್. ನಿಜವಾಗಲೂ ಹೇಳ್ಬೇಕಂತಂದ್ರೆ ಅಂಥ ಒಂದು ಶಕ್ತಿ ಈ ನಿಸರ್ಗದ ಮಡಿಲಲ್ಲಿ ಇದೆ. ಆದರೆ ಅದು ಅನುಭವಕ್ಕೆ ನಮಗೆ ಬರಬೇಕಷ್ಟೇ ಸರ್. ಅದು ಅನುಭವಕ್ಕೆ ಬಂದರೆ ಮಾತ್ರ ರೈತನಿಗೂ ಬಡತನ ಇಲ್ಲ, ಈ ಮನುಕುಲಕ್ಕೆ ಬಡತನ ಅನ್ನೋದು ಇಲ್ಲ ಸರ್. ಅಡ್ಡಿಲ್ಲ, ಈಗ ನೀವು ಕೊಯ್ಲು ಮಾಡ್ತಿರಲ್ಲ, ಕೊಯ್ಲು ಮಾಡಿದ ನಂತರ ಏನು ಮಾಡ್ತೀರಿ? ಅದೇನು ರೌದಿ ಇರ್ತದ, ದಂಡ ಇರ್ತದ, ಎಲೆ ಇರ್ತದ, ಇವೆಲ್ಲ ಏನು ಮಾಡ್ತೀರಿ ನೀವು? ಅವು ಏನು ಮಾಡಿದ್ರೆ ಸರ್, ನೇರವಾಗಿ ಅಲ್ಲೇ ಹೊಲದಲ್ಲಿ ಬಿಟ್ಬಿಡ್ತೀನಿ ಸರ್. ಏನು ಮಾಡಲ್ಲ, ಅಲ್ಲಿ ಹೊಲದಾಗೆ ಬಿಟ್ಬಿಡ್ತೀನಿ ಸರ್. ಅಲ್ಲಿ ಅವು ಎರೆಹುಳಗಳು ಸೂಕ್ಷ್ಮಾಣು ಜೀವಿಗಳು ಅದ್ರದ ಆಹಾರನೇ ಅವೇ, ಸಾವಯವ ಉಳಿಕೆಗಳನ್ನೇ ಅದು ಅದರ ಆಹಾರಗಳು ರೀ. ಅದನ್ನೇ ಅವಕ್ಕೆ ತಿಂದ್ಕೊಂಡು ಅದನ್ನೇ ಗೊಬ್ಬರ ರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ ಸರ್. ಅಂದ್ರೆ ಏನು ಪೋಷಕಾಂಶಗಳು ಇರ್ತಾವ ಅಲ್ಲಿದಲ್ಲೇ ರೀಸೈಕಲ್ ಆಗ್ತಾವ, ಅದು ಭೂಮಿಯ ಒಡಲನ್ನು ಸೇರಿ ಮತ್ತಷ್ಟು ಆರೋಗ್ಯಪೂರ್ಣವಾದಂತಹ ಒಂದು ಮಣ್ಣು ತಯಾರಾಗ್ತದೆ ಅಲ್ಲಿ. ತಯಾರಾಗತ್ತೆ, ಆಗತ್ತೆ ಸರ್, ಆಗತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ಆದರೆ ಕಳೆಗಳು ಮಾತ್ರ ಉಳುಮೆ ಮಾಡಲಿಕ್ಕೆ ಹೋದಿ ಅಂದ್ರೆ ಮತ್ತೆ ಏನೋ ಒಂದು ನಾವು ಏನಂತಾರೆ ಸರ್, ನಮ್ಮ ಭವಿಷ್ಯ ನಾವೇ ಹಾಳು ಮಾಡ್ಕೊತೀವಿ ಅಂತ ಅರ್ಥರೆ. ಈಗ ಬಿತ್ತನೆ ಹೆಂಗ್ ಮಾಡ್ಬೇಕು ನಾವು ಸರ್? ಬಿತ್ತನೆ ಮಾಡುವಂತ ಪದ್ಧತಿಗಳು ಅವು ಯಾವ ಯಾವ ಆಹಾರ ಧಾನ್ಯಗಳಂದ್ರೆ ಈಗ ಅಲ್ಪಾವಧಿ ಬೆಳೆಗಳು ಬಿತ್ತನೆ ಮಾಡೋದು ಪದ್ಧತಿಗಳು ಬೇರೆ ಅದಾವ, ದೀರ್ಘಾವಧಿ ಬೆಳೆಗಳು ಬಿತ್ತದ ಪದ್ಧತಿ ಬೇರೆ ಅದಾವ ರೀ. ಅದರ ಅನುಗುಣವಾಗಿ ನಾವು ಬೀಜಕ್ಕೆ ನೇರವಾಗಿ ನಾವು ಅದಕ್ಕೆ ಒಂದಿಷ್ಟು ಮಣ್ಣನ್ನು ಲೇಪನೆ ಮಾಡಿಕೊಂಡು ನಾವು ಅದು ಚೆಲ್ಲಿಕೆ ಮ್ಯಾಗ ನಾವು ಮಳೆ ಬಂದಾಗ ತನ್ನಷ್ಟಕ್ಕೆ ತಾನೇ ಬೆಳೀತದೆ ಸರ್. ಅದ್ರ ನೀವೇನು ಮಾಡಿದ್ರಿ, ಅಂಥ ಎಂಥ ಬೆಳೆಗಳನ್ನು ಬೆಳೆದ್ರಿ ಅಲ್ಲಿ? ಈಗ ಅದು ಒಂದಿಷ್ಟು ಈಗ ಆಹಾರ ಧಾನ್ಯಗಳದ್ದು ನಾವು ಗೋಧಿ ಅದಲ್ಲೇ ಹಾಕಿ ನೋಡಿದ್ದೀನಿ ಸರ್. ಅದಕ್ಕಿಂತ ಮುಂಚೆ ಅಂತಂದ್ರೆ ಈ ದೀರ್ಘಾವಧಿ ಬೆಳೆನೇ ಇತ್ತಲ್ಲ ಸರ್, ನಾನು ಈ ಮೆಡಿಸಿನ್ ಪ್ಲಾಂಟ್ ಶತಾವರಿ ಅದು ಅದು ದೀರ್ಘಾವಧಿ ಬೆಳೆನೇ ಇತ್ತಲ್ಲ ಸರ್. ಅದ್ರ ಮಧ್ಯದಲ್ಲಿ ಇದು ಅರಿಶಿನ ಬೆಳೆದಿನಿ ಸರ್. ಆ ನಂತರ ಈಗ ಒಂದಿಷ್ಟು ಗೋಧಿ ಜಮಿಗೋಧಿ ಹಾಕಿದ್ದೀನಿ ಸರ್. ಅದಕ್ಕೂ ಈಗ ಕಳೆಗಳು ಬೆಳೆಯ ಕಳೆ ಎರಡೂ ಒಟ್ಟೊಟ್ಟಿಗೆ ಬೆಳೆದರೂ ಕೂಡ ಒಳ್ಳೆ ಸಂಪದ್ಭರಿತವಾಗಿ ಬೆಳೆ ಬಂತು ಸರ್. ಅಂದ್ರೆ ಕಾರಣ ಏನಂದ್ರೆ 1ನೇ ವರ್ಷಕ್ಕೆ ಆ ಕಳೆಗಳನ್ನು ಎದುರಿಸುವ ಸಾಮರ್ಥ್ಯ ಅಷ್ಟು ಕಟ್ಟೆ ಐತ್ರಿ ಸರ್. ಅದೇ ಬೆಳೆ 2ನೇ ವರ್ಷಕ್ಕೆ ನಾನು ಟ್ರಯಲ್ ಮಾಡಿದ್ರೆ ಬಂದೇ ಬರ್ತದೆ. ಯಾಕಂದ್ರೆ ಆದ ಸಾಮರ್ಥ್ಯ ಅದು ಕಳೆಗಳ ಜೊತೆ ಒಡನಾಟ ಮಾಡಿ ಕಳೆಗಳನ್ನ ಎದುರಿಸುವಂತ ಸಾಮರ್ಥ್ಯ ಅದಕ್ಕೆ ಬಂತು ಅಂದ್ರೆ ತನ್ನಷ್ಟಕ್ಕೆ ತಾನೇ ಬಂದೇ ಬರುತ್ತೆ ಅನ್ನೋದು ಈಗ ಬೆಳೆದ. ಯಾಕಂದ್ರೆ ಉದಾಹರಣೆ ಅದೇ ಅಲ್ಲ ಸರ್, ಅರಿಶಿನ ರೀ, 1ನೇ ವರ್ಷ ಇಳುವರಿ ಬರಲಿಲ್ಲ, 2ನೇ ವರ್ಷ ಇಳುವರಿ ಬಂತು ಅಂದ್ರೆ ಅದ್ರ ಸಾಮರ್ಥ್ಯ ಬಂತು. ಆಗ ನಾವು ಈ ಆಹಾರ ಧಾನ್ಯಗಳಿನ ಆ ಸಾಮರ್ಥ್ಯ ಬರುವಂಗ ನಾವು ಕಲ್ಪಿಸ್ಬೇಕು, ನಾವು ಮಾಡ್ಕೋಬೇಕು ಸರ್. ಅಂದಾಗ ಮಾತ್ರ ಅದು ಕಳೆಗಳನ್ನು ಎದುರಿಸಿ ಬೆಳೆಯುವಂಥದ್ದು ಬೆಳೀತದೆ ಸರ್. ಈಗ ನಿಮ್ಮ ಹೊಲದೊಳಗೆ ಏನು ಪರಿಸ್ಥಿತಿ ಇದೆ? ಆಹಾರ ಧಾನ್ಯಗಳನ್ನು ಕೆಲವೊಂದು ಮಾಡಿನಿ ಅಂತ ಹೇಳಿದ್ರೆ ಗೋಧಿ ಅವೆಲ್ಲ, ನಿಮಗೆ ಏನು ಅನಿಸ್ತದೆ ಈಗ ಸದ್ಯಕ್ಕೆ ಈ ಬೆಳೆಯ ಒಂದು ಒಂದು ಬೆಳೆಯನ್ನು ನೋಡಿದ್ರೆ ಯಾವ ರೀತಿ ಅದರ ಆರೋಗ್ಯ ಅದ ಅಂತಂತೀರಿ? ಅದು ಈಗ ಬೆಳೆ ಗೋಧಿ ಬೀಜ ಸರ, ಸಾವಯವ ಕೃಷಿಯಿಂದ ಬೆಳೆದಂಥ ಬೆಳೆ ಬೀಜಗಳನ್ನು ತಂದು ಹಾಕಿದಾಗ ಅದು ಸಾವಯವ ಕೃಷಿಯಲ್ಲಿ ಅದು ಕಳೆಗಳನ್ನು ನಿರ್ಮೂಲನೆ ಮಾಡಿ ಬೆಳೆಸಿದ್ದರು. ಬಟ್ ಇಲ್ಲಿ ಕಳೆಗಳ ಮಧ್ಯದಲ್ಲಿ ಬೆಳಿಬೇಕಲ್ಲ. ಈಗ 1ನೇ ಸೀಸನ್ ಆಯ್ತು, 2ನೇ ಸೀಸನ್ ಆಯ್ತು, 2ನೇ ಸೀಸನ್ದಾಗ ಇನ್ನೂ ಹಾಕಿಲ್ಲ. ಈ ಸಲ ಮಾತ್ರ ಕಳೆಗಳ ಮಧ್ಯದಲ್ಲಿ ಬೆಳೆದಿನಿ ಸರ್. ಪರವಾಗಿಲ್ಲ ಅನಿಸಿದ್ದಾರೆ, ಕಳೆಗಳ ತೆಗೆದಿಲ್ಲ ಸರ್. ಏನೂ ಮಾಡಿಲ್ಲ, ಬರೀ ಏನೋ ನೀರಿಗೆ ಅದು ಹಂಗಾಮ್ ಬಂದಾಗ ನೀರು ಮಾತ್ರ ಮಾತ್ರ ಬಿಟ್ಟಿಲ್ಲ ರೀ. ಈಗ ಆ ಬೆಳೆ ಆ ಬೀಜ ಕೈಕೊಂಡು ಇಟ್ಕೊಂಡಿದ್ದೆ ಸರ್, ನೆಕ್ಸ್ಟ್ ಟೈಮ್ ನಾನು ಬಿತ್ತದಾಗ ಮಾತ್ರ ಅದ್ರ ಸಾಮರ್ಥ್ಯ ಗೊತ್ತಾಗುತ್ತೆ. ಅಂದ್ರೆ ನಿಮಗೆ ಒಂದು ಆಶಾಭಾವನೆ ಅದ, ಇಂಥ ಒಂದು ಪ್ರಕೃತಿಯ ಜೊತೆಗೆ ನಾವು ಒಕ್ಕಲುತನ ಮಾಡಿದ್ರೆ ಪ್ರಕೃತಿಗೆ ಬಿಟ್ಟು ಬಿಟ್ರೆ ಅದು ನಮಗೆ ಒಳ್ಳೆ ಫಸಲನ್ನ ಕೊಡ್ತದ, ಆರೋಗ್ಯಯುತವಾದಂತಹ ಒಂದು ಸತ್ವಯುತವಾದಂತಹ ಫಸಲನ್ನ ಕೊಡ್ತದ ಅಂತ ಹೇಳಿ ನಿಮಗೆ ಈಗ ಭರವಸೆ ಬಂದದ? ನಿಶ್ಚಿತವಾಗಿ ಸರ್, ನಿಶ್ಚಿತವಾಗಿ ಅದರಲ್ಲೇನು ಸಂಶಯನೇ ಇಲ್ಲ. ಆದ್ರೆ ತಾಳ್ಮೆ ಮಾತ್ರ ಬಹಳ ಬೇಕಾಗ ಸರ್ ಇದಕ್ಕೆ. ಯಾಕಂದ್ರೆ ನಾವು ನಿರೀಕ್ಷೆ ಮಾಡೋದು ತಕ್ಷಣ ನಾವು ನಿರೀಕ್ಷೆ ಮಾಡಕ್ ಹೋದಿವಿ ಅಂತಂದ್ರೆ ಅದರಲ್ಲಿ ಆದಾಯ ಸಿಗಲ್ಲ ಸರ್. ಅದು ಯಾಕೆ ಸಿಗಲ್ಲ ಅಂತಂದ್ರೆ ಭೂಮಿ ಪುರಾ ಅದು ಆ ಮಟ್ಟಕ್ಕೆ ಬೆಳಿಬೇಕಂತಂದ್ರಾಗ ಒಂದಿಷ್ಟು ದಿನ ಕೈಬೇಕಾಗ್ತದ್ರಿ. ಆ ತಾಳ್ಮೆ ಮಾತ್ರ ಇದ್ರೆ ಈ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಸರ್. ಆ ತಾಳ್ಮೆ ಇರದಿದ್ರೆ ಮಾತ್ರ ಈ ಕೃಷಿ ಮಾಡ್ಲಿಕ್ಕೆ ಕಷ್ಟ ಸರ್ ಒಂದಿಷ್ಟು. ಅಡ್ಡಿಲ್ಲ, ಈಗ ತಾವು ಹೇಳಿದ್ರಿ ಏನು ಬೆಳೆಯ ಒಂದು ಆರೋಗ್ಯದ ಅದನ್ನು ನೋಡಿದ ಕೂಡಲೇ ನಮಗೆ ಗೊತ್ತಾಗಿಬಿಡ್ತದೆ ಹಿಂದಕ್ಕೆ ಯಾವ ರೀತಿಯಾದಂಥ ಅದರದ ಆರೋಗ್ಯ ಇತ್ತು, ಈಗ ಯಾವ ರೀತಿಯ ಆರೋಗ್ಯ ಅದ ಅನ್ನೋದು ತಮಗೆಲ್ಲ ನಿಚ್ಚಳ ಆಗಿರುವಂತಹ ಒಂದು. ಈಗ ಎಲ್ಲಿ ತನಕ ಇದು ನೀವು ಈ ಪ್ರಯೋಗವನ್ನು ಮುಂದುವರಿಸಬಹುದು? ಈಗ 2 ವರ್ಷ ಆಯಿತು, 3 ವರ್ಷ, 4 ವರ್ಷ, 5 ವರ್ಷ, ಎಲ್ಲಿ ತನಕ ನಿಮಗೆ ಈ ಒಂದು ಪ್ರಯೋಗವನ್ನು ಮುಂದುವರಿಸಿ ಒಂದು ಹೌದಪ್ಪ ಈಗ ನಾವು ಅನ್ಕೊಂಡಿದ್ದಂತಹ ಒಂದು ಫಲಿತಾಂಶ ಈಗ ಬಂತು, ಇನ್ನು ಸಾಕು ಇದನ್ನ ಇದೇ ರೀತಿಯಾಗಿ ನಾವು ಬೆಳೆಯೋಣ ಅನ್ನುವಂತ ಒಂದು ಹಂತಕ್ಕೆ ಬರಬೇಕಾದ್ರೆ ಇನ್ನ ಎಷ್ಟು ಸಮಯ ಬೇಕಾಗ್ತದೆ ನಿಮಗೆ? ಹೆಚ್ಚು ಕಡಿಮೆ ಸರ್ ಇನ್ನು ಒಂದು ವರ್ಷದ ಆಗ್ಬೋದು ಸರ್. ಈ ನಾನು ಈ ಔಷಧಿ ಸಸ್ಯಗಳನ್ನು ತೆಗೆದುಬಿಟ್ಟು ಆಹಾರ ಧಾನ್ಯಗಳನ್ನು ಮಾಡಿದಾಗ ಅದರ ಸಾಧ್ಯತೆಗಳು ಇದೆ ಅಂತ ನನಗೆ ಭರವಸೆ ಇದೆ ಸರ್, ಆತ್ಮವಿಶ್ವಾಸ ಇದೆ ಸರ್. ಆಗ ಯಾಕಂದ್ರೆ ಭೂಮಿ ಆ ಮಟ್ಟಕ್ಕೆ ಬೆಳೆದು ಬಂದಿ ನಿಂತಿದೆ ಸರ್. ಹಾಂ, ಅದರದ ಏನು ಭೂಮಿ ಸರ ತನ್ನ ಬೇಕು ಬೇಡಿಕೆಗಳನ್ನು ತಾನೇ ಪೂರೈಸ್ಕೊತದೆ. ಇವತ್ತು ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂತಂದರೆ ಕಳೆ, ಇವತ್ತು ಒಬ್ಬ ಮೊದಲಿನ ರೈತನಿಗೆ ಗೊತ್ತಿತ್ತು ಈ ವರ್ಷದ ಕಳೆ ಮುಂದಿನ ವರ್ಷ ಆ ಕಳೆ ಕಡಿಮೆ ಆಗ್ತದೆ ಸರ್, ಬೇರೆ ಕಳೆ ಬರ್ತದೆ ರೀ. ಇದನ್ನು ಯಾರು ಮಾಡಿದ್ರು? ರೈತ ಅಂತೂ ಮಾಡಿಲ್ಲ. ಅಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ ನಿಸರ್ಗ ತನ್ನ ಕೊರತೆ ಅಂದರೆ ತನ್ನ ಬೇಕು ಬೇಡಿಕೆಗಳು ಯಾವ ಪೋಷಕಾಂಶಗಳು ಯಾವ ಭೂಮಿಯಲ್ಲಿ ಕೊರತೆ ಅದೋ ಅದನ್ನು ತುಂಬಿಸ್ಕೊಳ್ಳೋಂಥ ಕೆಲಸ ಆ ಭೂಮಿನೇ ಮಾಡುತ್ತೆ, ನಿಸರ್ಗನೇ ಮಾಡ್ತದೆ. ಅದನ್ನು ಹೇಳಿದ್ನಲ್ಲ ಸರ್, ನಾನು ಬೆಳೆ ಬೆಳೆದಾಗ ಮೊದಲೇ ವರ್ಷ ಇರ್ತಕ್ಕಂಥ ಕಳೆ 2ನೇ ವರ್ಷ ಕಾಣಲಿಲ್ಲ, ನಾನು ಏನೂ ಮಾಡಿಲ್ಲ ಅದು ಎಲ್ಲಿ ಹೋಯ್ತು? ಮತ್ತು 2ನೇ ವರ್ಷಕ್ಕೆ ಕಳೆಗಳು ಬೇರೆನೇ ಥರ ಕಾಣ್ತದೆ ಸರ್, ಅದು ಯಾಕೆ ಬಂತು ಅಂದರೆ ಅದರದ ಕೊರತೆ, ಆ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇತ್ತೋ ಅದನ್ನು ನಿಸರ್ಗ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಮಾಡ್ಕೊತದ. ಅಂದರೆ ಈಗ ನೀವೇ ಹೇಳ್ಬೋದು ಉದಾಹರಣೆ, ಈಗ ಆ ಕಳೆಗಳ ಬೀಜ ನಾನಂತೂ ಬಿತ್ತಿಲ್ಲ, ಅದು ಎಲ್ಲಿಂದ ಬಂತು? ವಿಚಾರ ಮಾಡುವಂಥ ವಿಷಯ ಇದೆ ಹೌದಲ್ಲ ಸರ್, ಅದು ಯಾಕೆ ಬಂತು? ಮೊದಲಿದ್ದ ಕಳೆ ಬೀಜ ಎಲ್ಲಿ ಹೋಯ್ತು? ಅದಕ್ಕೇನು ನಾನು ಕಳೆನಾಶಕ ಹೊಡೆದಿಲ್ಲ, ಏನನ್ನೂ ಮಾಡಿಲ್ಲ ಸರ್ ಅದು. ಆದರೂ ಅದು ಕಳೆ ಅದು ಬೀಜ ಆಗಿನೂ ಹೋಯ್ತು, ಆದರೂ ಬೆಳೀಲಿಲ್ಲ. ಈ 2ನೇ ಕಳೆ ಬತ್ತು ಅಂದರೆ ಅದಕ್ಕೆ ಇನ್ನೂ ಏನು ಕೊರತೆ ಇತ್ತು? ಅದು ಅದನ್ನು ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡಿ ಅದು ಕೊರತೆಯನ್ನು ತಾನೇ ತುಂಬಿಕೊಳ್ತದೆ. ಅದು ಮನುಕುಲ ಏನು ಮಾಡುವ ಅವಶ್ಯಕತೆನೇ ಇಲ್ಲ ಸರ್. ದೇವೇಂದ್ರ ಅವರೇ, ಈಗ ತಾವು ಕಳೆಗಳ ಬಗ್ಗೆ ಈ ಕೂಲಂಕುಷವಾಗಿ ಅನುಭವಗಳನ್ನು ಪಡ್ಕೊಂಡ್ರಿ, ಬೆಳೆ ಅಂತಂದ ಮೇಲೆ ಅದಕ್ಕೆ ಕೀಟಗಳು ಬರ್ತಾವ, ರೋಗಗಳು ಬರ್ತಾವ, ಈ ಒಂದು ಅನುಭವ ಏನದ ತಮ್ಮದು? ಈಗೇನು ನಿಸರ್ಗಕ್ಕೆ ನಾವು ಬಿಟ್ಟು ಬಿಟ್ಟರೆ ಬೆಳೆ ಬೆಳೆಯೋದನ್ನು, ಕೀಟಗಳ ಜೊತೆಗೆ ಏನು ಒಂದು ಹೊಡೆದಾಡುವಂಥ ಒಂದು ಶಕ್ತಿ ಬೆಳೆಗೆ ಇರಬೇಕು, ಅಂಥ ಶಕ್ತಿ ಅದರೊಳಗೆ ನ್ಯಾಚುರಲ್ ಆಗಿ ಬರೋದಕ್ಕೆ ಸಾಧ್ಯದನ್ನ ಈಗ ತಾವು ಏನಾದರೂ ಇದ್ರ ಬಗ್ಗೆ ಕಂಡುಕೊಂಡಿದ್ದೀರಾ ಹೆಂಗಂತ? ಸರ್, ಇಲ್ಲಿ ಒಂದು ನಿಸರ್ಗದ ಒಂದು ತತ್ವ ಏನಿದೆ ಅಂತಂದರೆ ಮನುಕುಲ ಬದುಕಬೇಕಾದ್ರೆ ಪ್ರಾಣಿನೂ ಬೇಕು, ಪಕ್ಷಿನೂ ಬೇಕು, ಜೀವ ಜಂತುಗಳನ್ನು ಬೇಕು, ಕೀಟಗಳನ್ನು ಬೇಕು. ಆದರೆ ಮನುಷ್ಯ ಏನು ತಿಳ್ಕೊಂಡು ಅವೆಲ್ಲವನ್ನು ನಾಶಿ ಮಾಡಿ ನಾನೊಬ್ಬನೇ ಬದುಕಬೇಕು ಅಂತೇನು ಹೊಂಟಿದ್ದಾನಲ್ಲ ಸರ್, ಅದು ಅವನಿಗೆ ಮಾರಕಾಗಿತ್ತು. ಅದು ಸೃಷ್ಟಿನೇ ಯಾವ ಎಲ್ಲ ಹುಟ್ಟಿಸೋದಂತಂದಾಗ ಅದು ಮನುಕುಲಕ್ಕೆ ಪೂರಕವಾದಂಥನ್ನೇ ಸೃಷ್ಟಿನೇ ಮಾಡಿದೆ ಸರ್. ಇವತ್ತು ಕೀಟ ಇಲ್ಲದೆ ನಾವು ಬದುಕೋಕ್ಕಾಗತ್ತೆ ಸರ್? ಪಕ್ಷಿ ಇಲ್ಲದೆ ಬದುಕೋಕ್ಕಾಗತ್ತಾ? ಪ್ರಾಣಿ ಇಲ್ಲದೆ ಬದುಕೋಕ್ಕಾಗತ್ತಾ? ಇಲ್ಲ. ಯಾಕೆ? ಅವು ನಮ್ಮ ಪೂರಕವಾದಂಥ ಕೆಲಸವನ್ನೇ ಮಾಡ್ತವೆ. ಆದರೆ ಮನುಷ್ಯ ಅವು ನಮ್ಮನ್ನು ನಾವು ತಿನ್ನುವಂಥ ಆಹಾರ ಅವು ಕಸ್ಕೊಂಡು ತಿಂತಾವ ಅನ್ನೋ ಒಂದು ಭ್ರಮೆಯಲ್ಲಿ ಅದನ್ನು ಕೊಲ್ಲಕ್ಕೆ ಹೋಗ್ತೀವಿ. ಕೊಲ್ಲುವಂಥ ಕೆಲಸ ಮಾಡುವ ಅವಶ್ಯಕತೆನೇ ಇಲ್ಲ ಸರ್. ನಿಸರ್ಗದ ಅದು ಒಂದು ಏಕಕೋಶ ಹೊಂದಿದ ಅಮಿಬಾಕ್ ಹಿಡಿದುಕೊಂಡು ಬೃಹತ್ ಗಾತ್ರದ ತಿಮಿಂಗಲಕ್ಕೂ ಬದುಕುವಂಥ ಸಾಮರ್ಥ್ಯ ಆ ನಿಸರ್ಗ ದೇವತೆಯಲ್ಲಿದೆ. ಮನುಕುಲಕ್ಕೆ ಯಾಕೆ ಬದುಕಿಸಲ್ಲ ಸರ್? ಆದರೆ ದುರಾಶೆ ಅನ್ನೋದು ಮಾತ್ರ ಈ ಮನುಕುಲದಿಂದ ಹೋಗ್ಬೇಕು ಸರ್. ಅದು ಹೋಗಬೇಕು, ನಾನು ಬದುಕಲಿ ಅವನು ಬದುಕಲಿ ಅನ್ನೋಂಥದ್ದು ಇರಬೇಕು. ಮತ್ತು ಅದಕ್ಕೆ ಗೊತ್ತಿದೆ ಸರ್, ಅದು ಈಗ ಹೇಳಿದ್ರಲ್ಲ ಸರ್, ಅದನ್ನು ಏನು ಕಂಟ್ರೋಲ್ ಮಾಡ್ತೀರಿ ನೀವು ಆಹಾರ ಧಾನ್ಯಗಳನ್ನು? ಅದಕ್ಕೆ ಆ ಸಾಮರ್ಥ್ಯ ಬರ್ತದೆ ಸರ್. ಪ್ರಾಕೃತಿಕವಾಗಿ ಬೆಳೆದಂಥ ಕಳೆಗಳಿಗೆ ಯಾವ ರೋಗ ಇಲ್ಲ, ಕೀಟಬಾಧೆ ಇಲ್ಲ, ಹೌದಾ ಸರ್? ಒಪ್ಕೋತೀರಾ? ಅದೇ ಥರ ಬೆಳೆಗೂ ಇರುತ್ತೆ, ಬಂದೇ ಬರುತ್ತೆ ಸರ್, ಅದ್ರ ಮಧ್ಯದಲ್ಲಿ ಬೆಳೆದಂದ್ರೆ ಅದು ಬಂದೇ ಬರ್ತದ್ರಿ. ಅಂದ್ರೆ ನಿಮ್ಮ ಹೊಲದೊಳಗೆ ಯಾವ ರೀತಿ ಒಂದು ಸನ್ನಿವೇಶ ಇತ್ತು ಅಂತ, ಏನಾದರೂ ಕಳೆಗಳನ್ನ ಕೀಟಗಳನ್ನು ನೋಡಿದ್ರ ಅಥವಾ ರೋಗ ರುಜಿನಗಳನ್ನು ನೋಡಿದ್ರ ಏನಾದರೂ ವ್ಯತ್ಯಾಸ ಕಂಡಿರ್ಬೇಕಲ್ಲ ಅಲ್ಲಿ? ಸರ್ ಕಾಣುತ್ತೆ ಸರ್, ಕೀಟಗಳು ಒಂದಿಷ್ಟು ದಿನ ಅದು ಕಾಣುತ್ತೆ ಸರ್. ಕಂಡ್ರೂ ಕೂಡ ನಾನು ಅದೇನು ಯಾವುದೇ ತರಹದ ತಲೆ ಕೆಡಿಸ್ಕೊಳ್ಳಿಲ್ಲ, ಸ್ಪ್ರೇ ತಗೊಳಕ್ ಹೋಗ್ಲಿಲ್ಲ ಸರ್. ತನ್ನಷ್ಟಕ್ಕೆ ತಾನೇ ಆ ಕೀಟ ತನ್ನಷ್ಟು ತಾನೇ ಕಂಟ್ರೋಲ್ ಆಯ್ತು, ನಾನೇನು ಮಾಡಿಲ್ಲ ರೀ. ಅಂದ್ರೆ ಹುಟ್ಟಿಸೋದು ನಿಸರ್ಗ, ಅದನ್ನ ಏನಂತಾರೆ ಒಂದು ಬ್ಯಾಲೆನ್ಸ್ ಸಮತೋಲನ ತರೋದನ್ನು ಅದು ನಿಸರ್ಗೆ ಮಾಡ್ತದೆ ಸರ್. ಆ ನಿಟ್ಟಿನಲ್ಲಿ ನಾವು ಏನೂ ಅದು ವಿಷ ಹೊಡೆದು ಅದು ತಪ್ಪಿಸಿಕೊಳ್ಳೋದು ಆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ಆದರೆ ಈ ಅದನ್ನು ಹೇಳ್ದನಲ್ಲ ಸರ್, ಈ ಭಾವನೆ ಬರಬೇಕಾದ್ರೆ ಸರ್ ಸ್ವಲ್ಪ ಕಷ್ಟನೇ ಆಗುತ್ತೆ ಸರ್. ಅದು ಹೇಳ್ಬೇಕಂತಂದ್ರೆ ಇದನ್ನು ಹೇಳೋದ್ರ ಒಂದು ಹುಚ್ಚ ಅಂತ ಅನ್ಸ್ಕೋಬೋದು. ಯಾಕಂತಂದ್ರೆ ಈಗಿನ ಒಂದು ಯುಗದಾಗ್ರಿ, ಅಂದರೆ ಬದುಕು ಹೆಂಗಾಗಿದೆ ಅಂತಂದ್ರೆ ಬದುಕಿಗಾಗಿ ಹಣ ಬೇಕು ಸರ್, ಅದು ಹಣಕ್ಕಾಗಿ ಬದುಕಲ್ಲ. ಆದರೆ ನಮ್ಮದು ಇವತ್ತಿನ ಆಧುನಿಕ ಯುಗದಲ್ಲಿ ಏನಾಗಿದೆ ಅಂತಂದ್ರೆ ನಾವು ಬದುಕಿದ್ದೇ ಹಣಕ್ಕಾಗಿ ಅಂತ ತಿಳ್ಕೊಂಡ್ಬಿಟ್ಟಿವಿ ಸರ್. ಅದನ್ನು ನಮಗೆ ಬಹಳ ಕಷ್ಟ ಕೊಡ್ತಾ ಇದೆ ಸರ್ ಅಷ್ಟೇ. ದೇವೇಂದ್ರ ಅವರೇ, ಬಹಳಷ್ಟು ವಿಚಾರಗಳನ್ನು ತಾವು ಹೇಳಿದ್ರಿ, ಇದು ನಮ್ಮ ರೈತರು ತಿಳ್ಕೊಳ್ಬೇಕಾದಂಥದ್ದು. ಮತ್ತು ಇನ್ನೂ ಇಲ್ಲಿ ಇದಕ್ಕೆ ಒಂದು ಆಯಾಮ ಏನದಪ್ಪ ಅಂತಂದ್ರೆ ಸಮಯದ ಒಂದು ಆಯಾಮ ಇದೆ. ನಮ್ಮ ರೈತರಿಗೆ ಆಗಲಿ ಅಥವಾ ಯಾರಿಗೇ ಆಗಲಿ ಇವತ್ತಿನ ದಿವಸ ಸಮಯದ ಕೊರತೆ ಭಾಳ ಕಾಣ್ತಾ ಇದೆ. ಹೀಗಾಗಿ ನಾವು ಇಂಥ ಪ್ರಯೋಗಗಳನ್ನು ಮಾಡೋದು ಕಷ್ಟ ಅನ್ನುವಂಥ ಒಂದು ಸನ್ನಿವೇಶ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾರಾದರೂ ತಮ್ಮ ಅನುಭವಗಳ ಬಗ್ಗೆ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್. ಅದಕ್ಕೂ ಮುಂಚೆ ತಮಗೆ ಇನ್ನೊಂದು ಹೇಳಬೇಕಂತಂದ್ರೆ ಸರ್, ಇದಕ್ಕೆ ಸರ್ಕಾರದ ಸಹಕಾರನೂ ಭಾಳ ಇದೆ ಸರ್ ರೈತರಿಗೆ. ಇಂಥ ಈ ಕೃಷಿ ಮಾಡುವಂಥ ರೈತರಿಗೆ ಯಾಕೆ ಅಂತ ಕೇಳಿದ್ರೆ, ಮೊದಲು ಅವ ಆರ್ಥಿಕವಾಗಿ ಭಾಳ ಕುಸಿತ ಕಾಣ್ತಾನೆ, ಅದನ್ನು ಆರ್ಥಿಕವಾಗಿ ತುಂಬಲಿಕ್ಕೆ ಆ ರೈತಿಗೆ ಒಂದಿಷ್ಟು ಸಹಾಯ ಸಹಕಾರ ಮಾಡಬೇಕಾಗುತ್ತೆ. ಮಾಡಿದಾಗ ಮಾತ್ರ ಅವ ಈ ಕೃಷಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಸರ್. ಈಗ ಹೆಂಗೆ ಗುರುತಿಸಬೇಕು ಅಂತ ಕೇಳಿದ್ರೆ, ಹಿಂದಕ್ಕೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸಾವಯವ ಕೃಷಿ ಪರಿವಾರ ಅಂತ ಮಾಡಿದರು. ಆದರೆ ಅವಾಗ ಭಾಳಷ್ಟು ರೈತರು ಈ ಸಾವಯವ ಕೃಷಿಯತ್ತ ಬರಲಿಲ್ಲ. ಸಹಾಯಧನಕ್ಕಾಗಿ ಸಾವಯವ ಕೃಷಿ ಮಾಡೋದು ಬೇರೆ, ಇದು ಕೃಷಿ ನನ್ನನ್ನು ಕೈ ಹಿಡಿತದೆ ಅನ್ನೋ ಒಂದು ನಂಬಿಕೆಯಿಂದ ಕೃಷಿ ಮಾಡೋದು ಬೇರೆ ಸರ್. ಮೊದಲು ಸ್ವಲ್ಪ ಕಷ್ಟ ಆಗುತ್ತೆ. ಆದಾಗ ಈ ಸಾವಯವ ಇಂಗಾಲದ ಅಂಶ ಆಧರಿಸಿ ಸರ್ಕಾರ ಒಂದಿಷ್ಟು ಅವರಿಗೆ ಸಹಾಯಧನ ಕೊಟ್ಟಿದ್ದೇ. ಆದರೆ ಈಗ ಇದನ್ನೇ ನಾವು ಒಂದು ಹೋರಾಟ ರೂಪದಲ್ಲಿ ಈಗ ಇಲೆಕ್ಷನ್ ಬರೋದ್ರು ಇದರಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಇದು ಒಂದು ನಿಮ್ಮ ಪ್ರಣಾಳಿಕೆಯಲ್ಲಿ ಇದು ಒಂದು ಅಂಶ ಇಟ್ಕೋಬೇಕು. ಮಣ್ಣು ಉಳಿದ್ರೆ ಮಾತ್ರ ಅನುಕೂಲ ಉಳಿತೆ ಅನ್ನುವಂಥ ಅಂಶ ಇಟ್ಟುಕೊಂಡು ನೀವೇನಾದರೂ ಪ್ರಣಾಳಿಕೆಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಅದು ನಿಮ್ಮ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದು ಫಲ ಕೊಡಬಹುದು ಅಂತ ನನ್ನ ಅಭಿಪ್ರಾಯ ಸರ್. ಅಂದ್ರೆ ಮಣ್ಣಿನ ಕಾಳಜಿಯನ್ನು? ಹೌದು ಸರ್, ಮಣ್ಣು ಉಳಿದ್ರೆ ಮಾತ್ರ ಅನುಕೂಲ ಉಳಿತದೆ. ಮಣ್ಣು ಉಳಿಲಿಲ್ಲ ಅಂದ್ರೆ ಅನುಕೂಲ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇದು ಸರ್ಕಾರದ ಮಟ್ಟದಲ್ಲಿ ವಿಜ್ಞಾನಿಗಳ ಮಟ್ಟದಲ್ಲಿ ಅನುಕೂಲಕ್ಕೆ ಗೊತ್ತಾಗುತ್ತೆ ಸರ್. ಅಂದಾಗ ಮಾತ್ರ ಇದು ಒಬ್ಬಿಬ್ಬರಿಗೆ ಗೊತ್ತಾದ್ರೆ ಸಾಧ್ಯ ಇಲ್ಲ ಸರ್. ಇಡೀ ಎಲ್ಲರಿಗೂ ಗೊತ್ತಾದಾಗ ಮಾತ್ರ ಇದನ್ನು ಉಳಿಸೋಕೆ ಸಾಧ್ಯ ಇದೆ ಸರ್. ನನ್ನ ನಂಬರ್ ಸರ್ 9482693. ದೇವೇಂದ್ರ ಅವರು ಏನು ನಂಬರ್ ಹೇಳಿದ್ದಾರೆ ಅದನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9482082683. ಈ ನಂಬರ್ನ ಸಂಪರ್ಕ ಮಾಡಿ ತಾವು ದೇವೇಂದ್ರ ಅವರ ಜೊತೆಗೆ ಮಾತಾಡಿ ಅವರ ಅಪಾರವಾದಂತಹ ನೈಸರ್ಗಿಕ ಕೃಷಿಯ ಅನುಭವಗಳನ್ನು ಪಡ್ಕೊಳ್ಬಹುದು. ಅದಲ್ಲದೆ ಏನು ಅವರು ವಿರಳವಾಗಿ ಬೆಳೆಯುವಂತಹ ಔಷಧೀಯ ಸಸ್ಯಗಳ ಬಗ್ಗೆ ಅವರ ಅನುಭವಗಳು ಏನದಾವ ಅವುಗಳನ್ನ ಕೂಡ ತಾವು ತಿಳ್ಕೊಂಡು ಯಾವ ರೀತಿ ನಾವು ಕೃಷಿ ಒಳಗೆ ಮುಂದುವರಿಬಹುದು, ಯಾವ ರೀತಿ ನಮಗೆ ಒಳ್ಳೇದಾಗಬೇಕು ಅಂತಂದ್ರೆ ಏನು ಯೋಜನೆಗಳನ್ನ ಮಾಡಿ ನಾವು ಮುಂದುವರಿಬೇಕು, ಯಾವ್ಯಾವ ವಿಷಯಗಳ ಬಗ್ಗೆ ನಾವು ಅತಿ ಎಚ್ಚರವಾಗಿರಬೇಕು, ಜಾಗೃತರಾಗಿರಬೇಕು, ಈ ಎಲ್ಲ ವಿಚಾರಗಳನ್ನ ತಾವು ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾದಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ಯೋಜನೆ ಮಾಡಲಾರದೆ ಮುಂದೆ ಹೆಜ್ಜೆ ಇಟ್ಟರೆ ಅದರಿಂದ ನಮಗೆ ಕೆಲವೊಂದಿಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿರ್ತಾವ. ಅಂತ ಎಲ್ಲ ಯೋಚನೆಗಳನ್ನ ಮಾಡಿ ನಾವು ಯೋಜನೆ ಮಾಡಿದ್ದೇ ಆದ್ರೆ ಅದ್ರ ಜೊತೆಗೆ ನಮ್ಮ ಕೃಷಿ ಒಳಗೆ ಖರ್ಚು ಕಡಿಮೆ ಮಾಡುವುದರ ಕಡೆ ಯಾವತ್ತೂ ನಾವು ಲಕ್ಷ್ಯ ಇಟ್ಟರೆ ನಮಗೆ ಬರುವಂತಹ ಒಂದು ರೂಪಾಯಿ ಏನದ ಅದರಲ್ಲಿ ಹೆಚ್ಚಿನ ಲಾಭವನ್ನು ನಾವು ಪಡ್ಕೊಳ್ಬಹುದು ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಒಂದು ಸಮಗ್ರವಾಗಿ ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದೊಳಗೆ ಕಂಡು ಬರುವಂತ ಅದಕ್ಕೆ ಕುರಿತು ತಾವು ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾಡಬಹುದು. ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ದೇವೇಂದ್ರ ಅವರೇ ತಾವು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಔಷಧಿ ಬೆಳೆಗಳ ಬೇಸಾಯದ ಅನುಭವ ಕುರಿತು ಆಲ್ಮೀರ್ ತಾಲೂಕು ತಾರಾಪುರ ಗ್ರಾಮದ ದೇವೇಂದ್ರ ಗುರುಶಾಂತಪ್ಪ ಮಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ನಾಣ್ಯ ನಾಣ್ಯ ನಾಣ್ಯ ನಡೆಯುತ್ತಣ್ಣ ಅಣ್ಣ ನಾಣ್ಯಗಳ ಬಾಳಿಕೆ ಸುದೀರ್ಘವಾಗಿರೋದ್ರಿಂದ ಒಂದೇ ಮುಖಬೆಲೆಯ ವಿವಿಧ ನಾಣ್ಯಗಳು ಏಕಕಾಲದಲ್ಲಿ ಚಲಾವಣೆಯಲ್ಲಿರುತ್ತೆ. ಆದ್ದರಿಂದ ವದಂತಿಗಳ ಬಗ್ಗೆ ಎಚ್ಚರದಿಂದಿರಿ ಮತ್ತು ಸಂಕೋಚವಿಲ್ಲದೆ ಚಲಾಯಿಸಿ. ಗ್ರಾಹಕರಿಂದ ನಾಣ್ಯ ಸ್ವೀಕರಿಸುವಂತೆ ಬ್ಯಾಂಕ್ಗಳಿಗೂ ಸೂಚಿಸಲಾಗಿದೆ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ಜನಪದ ಸಂಗೀತದಲ್ಲಿ ಕೇಳಿ. ಬಾಗಲಕೋಟೆ ಜಿಲ್ಲೆ ಅಮೀನ್ಗಢ ಪಟ್ಟಣದ ಶ್ರೀಮತಿ ವತ್ಸಲ ಹಾಗೂ ತಂಡದವರಿಂದ ಸಂಪ್ರದಾಯದ ಪದಗಳನ್ನು. ಬಾಗಿಲ ಮ್ಯಾಗಿನ ಕೋಗಿಲೆ ಕೂಗಿ ಕೂಗಿ ಮರವನೇರಿ ನಾಗರಳಿಯ ಅಂಗಾಡ ವೇಳಯ್ಯ ಶಿವ ಸಿದ್ದರಾಮ ನಾಗರಳಿಯ ಅಂಗಾಡ ವೇಳಯ್ಯ ಶಿವ ಸಿದ್ದರಾಮ ನಾಗರಡಿ ಅಂಗಾಡ ವೇಳಯ್ಯ ಬಾಗಿಲ ಮ್ಯಾಗಿನ ಕೋಗಿಲೆ ಕೂಗಿ ಕೂಗಿ ಮರವನೇರಿ ನೀಲದ ವಸ್ತ್ರ ತೋರ ವೇಳಯ್ಯ ಶಿವ ಸಿದ್ದರಾಮ ನೀಲದ ವಸ್ತ್ರ ತೋರ ವೇಳಯ್ಯ ಶಿವ ಸಿದ್ದರಾಮ ನೀಲದ ವಸ್ತ್ರ ತೋರ ವೇಳಯ್ಯ ನೀರು ಬೀಸ ನೀರು ಹಾಲು ಸಕ್ಕರಿ ಬಾಳೆಹಣ್ಣು ನಿನಗ ಅವಶ್ಯಕ ಮಾಡ ವೇಳಯ್ಯ ಶಿವ ಸಿದ್ದರಾಮ ನಿನಗ ಅವಶ್ಯಕ ಮಾಡ ವೇಳಯ್ಯ ಶಿವ ಸಿದ್ದರಾಮ ನಿನಗ ಅಭಿಷೇಕ ಮಾಡರೇಳಯ್ಯ ಹತ್ತು ಹತ್ತು ಎಲ್ಲರತ್ತು ಮೇಲೆ ಒಂದು ಎಳ್ಳ ಚಿಗಳಿ ನಿನಗ ನವೇದಿಡದರೇಳಯ್ಯ ಶಿವ ಸಿದ್ದರಾಮ ನಿನಗ ನವೇದಿಡದರೇಳಯ್ಯ ಶಿವ ಸಿದ್ದರಾಮ ನಿನಗ ನೈವೇದಿಡದರೇಳಯ್ಯ ಶಿವ ಸಿದ್ದರಾಮ ಬಾಲರ ಗುಗ್ಗಳ ಹೊಂಟ ವೇಳಯ್ಯ ಶಿವ ಸಿದ್ದರಾಮ ಬಾಲರ ಗುಗ್ಗಳ ಹೊಂಟ ವೇಳಯ್ಯ ದೇಶದೋಳು ವಿಜಯಪುರ ವಾಸ ಮಾಡಿದ ಶ್ರೀರಾಮೇಶ್ವರ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ದೇಶದೋಳು ವಿಜಯಪುರ ವಾಸ ಮಾಡಿದ ಸಿದ್ರಾಮೇಶ್ವರ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಮಲ್ಲಿಗೆ ಮಾತಾಡದೋಗ್ಯಾರೆಲ್ಲಿಗೆ ಮಲ್ಲಿಗೆ ಮಾತಾಡದೋಗ್ಯಾರೆಲ್ಲಿಗೆ ಮಲ್ಲಿಗೆ ಮಾತಾಡದೋಗ್ಯಾರೆಲ್ಲಿಗೆ ಮಲ್ಲಿಗೆ ಮಾತಾಡದೋಗ್ಯಾರೆಲ್ಲಿಗೆ ಮುಂಚೆಯಲ್ಲ ಮುಕ್ಕಿಗೆ ಮುತ್ತೈದಿ ನೆನದೇವ ಮುತ್ತಚ್ಚಿದ್ವಾರಿ ಯಾರೆಲ್ಲಿಗೆ ಹಸಿಯ ಗೋಧಿಯ ಬೀಸಿ